ಇದನ್ನ ಲೆಕ್ಕ ಹಾಕಿದ್ರೆ ನಮಗೆ ಕಾಣ್ಬರೋದೇನಂತ ಹೇಳಿದ್ರೆ, ನಮಗೆ ಎಷ್ಟು ಅವಶ್ಯಕತೆ ಇದೆಯೋ, ಜಾಗತಿಕ ಮಟ್ಟದಲ್ಲಿ ಎಷ್ಟು ಕನ್ಸಂಪ್ಷನ್ ಆಗ್ತಿದೆಯೋ ಅಷ್ಟು ನಾವು ಸೇವನೆ ಮಾಡ್ತಾ ಇಲ್ಲ. ಈ ಉದ್ದೇಶದಿಂದ ಕೂಡ ನಮ್ಮಲ್ಲಿ ಎಲ್ಲೆಲ್ಲಿ ಒಂದು ಫಾರಂ ಆಧಾರಿತ ಕೊಳಗಳಿದಾವೋ, ಕೃಷಿ ಹೊಂಡಗಳಿದಾವೋ, ಕೆರೆಗಳಿದ್ದಾವೋ, ಅಲ್ಲೆಲ್ಲ ಮೀನು ಸಾಕಾಣಿಕೆಯನ್ನ ಮಾಡಬಹುದು. ಇದನ್ನ ಒಂದು ಮುಖ್ಯ ಕಸುಬಾಗಿ, ಉಪ ಕಸುಬಾಗಿ, ಇಲ್ಲ ಕಸುಬಾಗಿ ಬೇಡ, ಆದಾಯ ಬೇಡ ನನಗೆ ಅಂತ ಹೇಳಿದ್ರೆ, ನಮ್ಮ ಕುಟುಂಬದವರ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ಮೀನು ಸಾಕಾಣಿಕೆಯನ್ನ ಕೈಗೊಳ್ಳಬಹುದು ಅಂತ ಹೇಳಿ. ಮತ್ತೆ ಸಮಗ್ರ ಕೃಷಿಯ ಒಂದು ಮುಖ್ಯವಾದ ಘಟಕ ಇದು. ಹೌದು ಹೌದು, ಈಗೀಗ ಸಮಗ್ರ ಕೃಷಿ ಅನ್ನುವಂತ ಪರಿಕಲ್ಪನೆ ಹೆಚ್ಚೆಚ್ಚು ಹೆಚ್ಚು ಇದೆ, ರೈತರಲ್ಲಿ ಜನಪ್ರಿಯವಾಗ್ತಾ ಇದೆ. ಮತ್ತು ಈಗಿನ ಸ್ಥಿತಿಯಲ್ಲಿ ಮಳೆ ಕೊಯ್ಲಿನ ಹೊಂಡಗಳಿರಬಹುದು, ಮಳೆ ನೀರಿನ ಸಂಗ್ರಹದ ತೊಟ್ಟಿಗಳಿರಬಹುದು, ಮತ್ತು ಏನು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಅಗತ್ಯವಾದ ನೀರಿನ ವ್ಯವಸ್ಥೆ ಮಾಡ್ಕೊಳ್ತಾರೆ, ಅದಕ್ಕಾಗಿ ಕೃಷಿ ಹೊಂಡ ಅಥವಾ ಕೊಳಗಳು ಇದ್ದೇ ಇರ್ತವೆ. ಸಾಧಾರಣವಾಗಿ ಎಲ್ಲ ಕೃಷಿ ಜಮೀನಲ್ಲಿ ಇದು ಕಂಡುಬರ್ತವೆ. ಸೊ ಇವುಗಳನ್ನ ನಾವು ಬಳಕೆಗೆ ತಗೊಂಡಾಗ ಒಂದು ಕಡೆ ಪಶು ಸಂಗೋಪನೆ ಆಗ್ತಾ ಇರತ್ತೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ದನ ಸಾಕಾಣಿಕೆ ಆಗ್ತಾ ಇರತ್ತೆ, ಇನ್ನೊಂದ್ ಕಡೆ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇರ್ತೇವೆ, ಮತ್ತೊಂದ್ ಕಡೆ ಕೃಷಿ ಬೆಳೆಗಳನ್ನ ಬೆಳೀತಾ ಇರ್ತೇವೆ, ಜೊತೆಗೆ ಮೀನು ಕೃಷಿಯನ್ನ ನೋಡ್ಕೊಳ್ಳೋದು. ಮತ್ತು ಇನ್ನೊಂದು ಇದರ ಪ್ರಯೋಜನ ಅಂತ ಹೇಳಿದ್ರೆ, ನಾವೇನು ಈ ಮೀನು ಕೃಷಿಯನ್ನ ನಡೆಸ್ತಾ ಇರ್ತೇವೆ, ಇನ್ನು ಮುಂದೆ ನಾನು ಹೇಳೋದಿದೆಯಲ್ಲ, ಆಹಾರ ಹೇಗೆ ಹಾಕ್ತೇವೆ, ಗೊಬ್ಬರ ಹೇಗೆ ಹಾಕ್ತೇವೆ, ಇಷ್ಟೆಲ್ಲ ಹಾಕಿದ ನೀರನ್ನ ನೀವು ಮತ್ತೆ ಕೃಷಿ ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ ಬಳಸಿದಾಗ ಅವುಗಳಲ್ಲಿ ಸಾಮಾನ್ಯವಾಗಿ ಕೊಡೋ ಕ್ರಾಪ್ಗಿಂತ 20-30% ಕ್ರಾಪ್ ಹೆಚ್ಚು ಸಿಗುತ್ತೆ ಅಂತ. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಮೀನು ಕೃಷಿಗೆ ಬಳಸಿದ ನೀರನ್ನ ಅಲ್ಲಿಗೆ ನಾವು ಯೂಸ್ ಮಾಡಿದಾಗ ಅದು ಸಮಗ್ರ ಕೃಷಿಯ ಒಂದು ಅನುಕೂಲ ಅನುಕೂಲ ಅಂತ ಹೇಳಬಹುದು. ಫಲವತ್ತಾದಂತ ನೀರು. ಹೌದು ಹೌದು, ರಿಸಲ್ಟ್ ಏನಿದೆ ಅದು ಕಂಡು ಬಂದಿದೆ, ಫಲಿತಾಂಶದಲ್ಲಿ ಗೊತ್ತಾಗಿದೆ. ಹೌದು ಗೊತ್ತಾಗಿದೆ. ಮೊದಲು ನಾವು ಆಹಾರ ಭದ್ರತೆ ಅಂತ ಹೇಳ್ತಾ ಇದ್ವಿ. ಹೌದು, ಆಹಾರ ಭದ್ರತೆಯನ್ನ ಈಗ ಸಾಧಿಸಿದೀವಿ. ಈಗ ನಾವು ಈ ಪೌಷ್ಟಿಕಾಂಶ ಭದ್ರತೆ ಕಡೆಗೆ ಗಮನ ಕೊಡ್ತಾ ಇದ್ದೀವಿ. ಈಗ ನಾವು ಮೀನು ಕೃಷಿ ಅಂತ ಹೇಳಿದಾಗ ಒಂದೇನೆ ಯೋಚನೆ ಮಾಡ್ತೀವಿ ಅಂದ್ರೆ, ಕೊಳ ಇದೆ, ಕೊಳದಲ್ಲಿ ಮೀನ್ ಸಾಕ್ಬೇಕು, ಲಾಭದಾಯಕವಾಗಿ ನಡ್ಸ್ಕೊಂಡು ಹೋಗ್ಬೇಕು, ಎಲ್ಲಿ ಮಾರ್ಕೆಟ್ ಮಾಡ್ಬೇಕು, ಎಲ್ಲಿ ಸೇಲ್ ಮಾಡ್ಬೇಕು, ಅಷ್ಟು ಯೋಚನೆ ಮಾಡ್ತೀವಿ. ನಾನು ಹೇಳೋದು, ನಾವು ಪ್ರತಿಯೊಬ್ರು ಮೀನನ್ನ ತಿನ್ನುವರು ಅಥವಾ ಮಾಂಸಾಹಾರ ಸೇವನೆ ಮಾಡುವವರು ವಾರದಲ್ಲಿ 2 ದಿನ 3 ದಿನ ಆದ್ರೂ ಮಾಂಸಾಹಾರ ಸೇವನೆ ಮಾಡ್ತಾರೆ. ನಾವು ಮಾರ್ಕೆಟ್ ನಲ್ಲಿ ಎಷ್ಟು ಅದಕ್ಕಾಗಿ ವೆಚ್ಚ ಮಾಡ್ತೇವೆ ಅಂತ ನಮಗೆ ಗೊತ್ತಿರುತ್ತೆ. ಬಟ್ ಅದನ್ನ ನಾವೇ ಬೆಳ್ಕೊಂಡ್ರೆ, ನಮ್ಮ ಮನೆಗೆ ನಮ್ಮ ಕೊಳದಲ್ಲೇ ಬೆಳೆದಂತಹ ಮೀನಿನ ಸರಬರಾಜು ಆಯ್ತು, ಅದಕ್ಕಾಗಿ ನಾವು ಇನ್ವೆಸ್ಟ್ ಮಾಡ್ತಾ ಇರುವ ಮೊತ್ತ ಕೂಡ ನಮಗೆ ಸೇವಿಂಗ್ಸ್ ಆಯ್ತು. ಮತ್ತೆ ಈ ಮೀನು ಅನ್ನೋದು ಒಂದು ಸಮಗ್ರ ಪೋಷಕಾಂಶಗಳನ್ನು ಹೊಂದಿರುವಂತಹ ಒಂದು ಆಹಾರ. ಒಮೇಗಾ 3 ಫ್ಯಾಟಿ ಆಸಿಡ್ ಇರಬಹುದು, ಪ್ರೋಟೀನ್ ಇಂದ ಹಿಡಿದು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತಹ ಒಂದು ಒಳ್ಳೆಯ ಕೊಬ್ಬುಗಳು ಅಂತ ಏನ್ ಹೇಳ್ತಾರೆ ಅಂತವುಗಳನ್ನ ಒಳಗೊಂಡಿರೋದು, ಕ್ಯಾಲ್ಸಿಯಂ, ಎಲ್ಲ ಪೋಷಕಾಂಶಗಳನ್ನ ಒಳಗೊಂಡಿರುವಂತಹ ಒಂದು ಉತ್ತಮ ಆಹಾರ. ಆದ್ರಿಂದ ನೀವು ಹೇಳಿದ ಹಾಗೆ ಪೋಷಕಾಂಶ ಭದ್ರತೆ ಇರ್ಬೋದು, ಪೌಷ್ಟಿಕತೆ ಸರಬರಾಜು, ನಮ್ಮ ಕುಟುಂಬಕ್ಕೆ ನಮ್ಮ ದೇಹಕ್ಕೆ ಬೇಕಾಗಿದ್ದನ್ನ ನಾವೇ ನಮ್ಮ ಕೊಳಗಳಿಂದ ಸರಬರಾಜು ಮಾಡಿಕೊಳ್ಳಬಹುದು ಅಂತ ಹೇಳಿ. ಮಳೆಗಾಲದಲ್ಲಿ ಈ ಕೃಷಿ ಹೊಂಡಗಳು ತುಂಬುವಂತದ್ದು, ಹೌದು, ಕೊಳಗಳಲ್ಲೂ ಕೂಡ ನೀರು ಸಂಗ್ರಹ ಆಗುವಂತದ್ದು, ಈ ಅಂಶವನ್ನು ಪರಿಗಣಿಸಿದಾಗ ಸಾಧಾರಣವಾಗಿ ನಾವು ಮೀನು ಕೃಷಿ ಮಾಡಬೇಕು ಅಂದ್ರೆ ಎಷ್ಟು ತಿಂಗಳು ನೀರು ಇರಬೇಕಾಗುತ್ತೆ? ನಾವು ಸಾಧಾರಣವಾಗಿ ಹೇಳೋದು 8-10 ತಿಂಗಳ ಕಾಲ ನೀರು ನಿಲ್ಲುವ ಕೊಳವನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳೋದು. ಅಂದ್ರೆ ಟೇಬಲ್ ಸೈಜ್ ಅಂತ ಏನ್ ಹೇಳ್ತೇವೆ, ಮೀನನ್ನ ಹಿಡಿದು ಮಾರಾಟ ಮಾಡಬೇಕಾದ ಸೈಜ್, ಆ ಒಂದು ಗಾತ್ರಕ್ಕೆ ಬರಬೇಕು ಅಂತಾದ್ರೆ ಒಂದು 10 ತಿಂಗಳ ಅವಧಿಯನ್ನಾದ್ರೂ ನಾವು ಕೊಡಬೇಕು ಅಂತ. ತೂಕದಲ್ಲಿ ಹೇಳೋದಾದ್ರೆ ಎಷ್ಟು? 1 ಕೆಜಿಯ ಮೇಲ್ಪಟ್ಟು ನಮಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗೋದು. ಯಾವುದೇ ಮೀನನ್ನ ನೀವು ಖರೀದಿ ಮಾಡುವುದಾದ್ರೆ, ಈಗ ನಾವು ಕೊಳಗಳಲ್ಲಿ ಬೆಳೆಸುವ ಮೀನನ್ನ ಖರೀದಿ ಮಾಡುವುದಾದ್ರೆ, ಕಾಟ್ಲಾ ರೋಹು ಅಂತ ಏನ್ ಕರಿತೀವಿ, 1 ಕೆಜಿಗಿಂತ ಮೇಲ್ಪಟ್ಟದಿದ್ದರೆ ಅದಕ್ಕೆ ಒಂದು ಸ್ವಲ್ಪ ಬೇಡಿಕೆ ಜಾಸ್ತಿ ಅಂತ ಹೇಳಿ. ಸೊ 10 ತಿಂಗಳ ಅವಧಿಯಾದ್ರೂ ಪೂರ್ಣಕಾಲಿಕ ನೀರು ನಿಲ್ವ ಕೆರೆ ತುಂಬಾ ಒಳ್ಳೆಯದೇ, ಅಥವಾ ಇಲ್ಲ ಸಾಧ್ಯ ಇಲ್ಲ, ನಮ್ಮಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಳೆ ಆಗುದಿಲ್ಲ, ನೀರು ನಿಲ್ಲುವುದಿಲ್ಲ, ಆ ತರದ ತೊಂದರೆಗಳಿದ್ದಾಗ 8-10 ತಿಂಗಳ ಅವಧಿಗೆ ನೀರು ನಿಲ್ವ ಕೊಳಗಳಾದ್ರೂ ಸಾಕಾಗುತ್ತೆ. ಯಾಕೆಂದ್ರೆ ಕೊಡಗು ಜಿಲ್ಲೆಯಲ್ಲಿ ನಾವು ತೆಗೆದುಕೊಂಡ್ರೆ ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ, ಹೌದು, ಈ ಹೂ ಮಳೆಗೋಸ್ಕರ ನೀರನ್ನು ಬಳಸ್ಕೊಳ್ತಾರೆ, ಅಲ್ಲಿವರೆಗಾದ್ರೂ ಮೀನುಗಳನ್ನ ನಾವು ಬೆಳೆಸಬಹುದು. ಬಟ್ ಇಲ್ಲಿ ಇಲ್ಲಿಯ ಈ ತರ ಕಾಫಿ ತೋಟಗಳಿಗೆ ಏನು ನಾವು ನೀರನ್ನ ಹಾಯಿಸ್ತೇವಲ್ಲ, ಅಂತಹ ಕೊಳಗಳ ಆಳ ತುಂಬಾ ಜಾಸ್ತಿ ಇರುತ್ತೆ, 10-12-15 ಅಡಿಗಳವರೆಗೂ ಅವರು ನೀರನ್ನ ಸ್ಟಾಕ್ ಮಾಡ್ತಾರೆ ನಮಗೆ ಗೊತ್ತಿರುವ ಪ್ರಕಾರ. ಸೊ ನಮ್ಗೆ ಒಂದು 4-5 ಅಡಿ ನೀರನ್ನ ಮೀನುಗಾರಿಕೆಗೆ ನಿಲ್ಲಿಸಿಕೊಂಡ್ರು ಸಾಕಾಗುತ್ತೆ. ಹೌದು, ಮತ್ತೆ ಇದು ಮಳೆಗಾಲ ಪ್ರಾರಂಭ, ಜೂನ್ ಜುಲೈಯಲ್ಲಿ ನಾವು ಮರಿಗಳನ್ನ ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಜುಲೈಯಲ್ಲಿ ಮರಿಗಳು ಸಪ್ಲೈ ಆಗತ್ತೆ. ಜುಲೈಯಿಂದ ಅವರು ನೆಕ್ಸ್ಟ್ ಕಾಫಿಗೆ ನೀರು ಹಾರಿಸುವ ಸಮಯದವರೆಗೂ ಅವರು ಹಾಯಿಸಿಕೊಂಡು ನೀರು ಕಡಿಮೆ ಆದಾಗ ಮೀನ್ ಹಿಡುವಳಿಗೆ ಅವರಿಗೆ ಒಳ್ಳೇದಾಗತ್ತೆ. 10-12 ಅಡಿಯ ನೀರಲ್ಲಿ ಅವ್ರು ಮೀನ್ ಮರಿಗಳನ್ನ ಬಿಟ್ಟು ಸಾಕಾಣಿಕೆ ಮಾಡಿರ್ತಾರೆ, ಅಷ್ಟು ಆಳದ ಪ್ರದೇಶದಲ್ಲಿ ಹೋಗಿ ಹಿಡಿಯೋದು ಕಷ್ಟ. ನೀರು ಹಾಯಿಸಿದಾಗ, ನೀರಿನ ಮಟ್ಟ ಕಡಿಮೆ ಆದಾಗ ಅದು ಕ್ಯಾಚಿಂಗ್ ಟೈಮ್, ಕ್ಯಾಚಿಂಗ್ ಕನಿಷ್ಠ ಒಂದು 5 ಅಡಿ ನೀರು ನಿಂತರೆ ಸಾಕಾಗುತ್ತೆ, ನಿಲ್ಲಬೇಕಾಗುತ್ತೆ. ಅಂದ್ರೆ ನೀರು ಬಿಸಿ ಆಗಬಾರದು, ಆಗಬಾರದು ಬಿಸಿಲಿಗೆ. ಹೌದು ಹೌದು, ಅದು ಮುಖ್ಯವಾದ ಅಂಶ, ಅದು ಮುಖ್ಯ. ಹೌದು, ಇನ್ನು ಮುಖ್ಯವಾಗಿ ನಾವು ಈ ಮೀನು ಮರಿಗಳನ್ನು ಬಿಡೋದಕ್ಕಿಂತ ಮುಂಚೆ ಕೊಳಕ್ಕೆ ಆಗಲಿ ಅಥವಾ ಕೃಷಿ ಹೊಂಡಕ್ಕಾಗಲಿ ಹೇಗೆ ಪೂರ್ವ ತಯಾರಿ ಮಾಡ್ಕೋಬೇಕಾಗುತ್ತೆ? ಈಗ ಮೊದಲು ನಾವು ಗಮನ ಹರಿಸಬೇಕಾಗಿದ್ದು, ಈಗ ಆಲ್ರೆಡಿ ತೆಗೆದಿರುವ ಕೊಳಗಳಾದರೆ ತೊಂದರೆ ಇಲ್ಲ, ಹೊಸದಾಗಿ ಏನಾದರೂ ನಾವು ಕೊಳ ತೆಗೆಯುವ ಒಂದು ಉದ್ದೇಶ ಇಟ್ಕೊಂಡಿದ್ರೆ ಒಂದು ಜೇಡಿ ಮಣ್ಣು ಮಿಶ್ರಿತ ಇರುವಂತಹ ಒಂದು ಮಣ್ಣಿನ ಪ್ರದೇಶ ಸೂಕ್ತ. ನೀರು ಸೀಪೇಜ್ ಆಗಬಾರ್ದು, ಹರಿದು ಹೋಗ್ಬಿಡಬಾರ್ದು, ಬಸ್ದು ಹೋಗಬಾರ್ದು, ಅಲ್ಲಿ ನಿಲ್ಬೇಕಾಗತ್ತೆ. ಇಲ್ಲಾಂದ್ರೆ ಮತ್ತೆ ನಾವು ಟಾರ್ಫಲಿನ್ಗಳನ್ನು ಹಾಕಬೇಕಾಗತ್ತೆ. ಸೊ ಮಣ್ಣಿನ ಕೊಳಗಳನ್ನು ನಿರ್ಮಾಣ ಮಾಡುವುದಾದ್ರೆ ಇಂತಹ ಕೊಳಗಳು ಸೂಕ್ತ ಆಗತ್ತೆ. ಮತ್ತೆ ನಾವು ತುಂಬಾ ದೊಡ್ಡ ಕೊಳ ಮಾಡ್ಬೋದು, 1 ಎಕರೆ 2 ಎಕರೆದು ಕೊಳ ಮಾಡಿ ಮೀನ್ ಸಾಕ್ಬೋದು ಅಂದ್ರೆ ಸಾಕ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ನಾವು ಹೇಳೋದು ಒಂದು 1.5 ಎಕರೆಯ ಕೆರೆಗಳಾದ್ರೆ ಅವುಗಳ ನಿರ್ವಹಣೆ ಸ್ವಲ್ಪ ಸುಲಭ ಆಗತ್ತೆ ಅಂತ ಹೇಳಿ. ಚೌಕಾಕಾರದಲ್ಲೋ ಆಯತಾಕಾರದಲ್ಲೋ ಇದ್ರೆ ಅವುಗಳ ನಿರ್ವಹಣೆ ಸ್ವಲ್ಪ ಸುಲಭ ಆಗುವ ಕಾರಣ ನೀವು 2 ಎಕರೆ 3 ಎಕರೆ ಕೆರೆಯನ್ನಾದ್ರೂ ತೆಗಿರಿ, ಕೊಳವನ್ನು ತೆಗಿರಿ, ತೊಂದರೆ ಇಲ್ಲ. ಆದ್ರೆ ಅವುಗಳು 1.5 ಎಕರೆ 1.5 ಎಕರೆ ಅದು 5-6 ಕೆರೆಗಳಿದ್ರು ತೊಂದರೆ ಇಲ್ಲ ಅಂತ ಹೇಳೋದು. ಅಂದ್ರೆ ಆ ಕೃಷಿಕ ಕುಟುಂಬದವರೇ ನಿರ್ವಹಣೆ ಮಾಡಿಕೊಳ್ಬಹುದು. ಹೌದು, ಬರೀ ಮೀನ್ ಮರಿ ಬಿಟ್ರೆ ಸಾಲದು, ಅವುಗಳನ್ನ ಹಿಡಿಬೇಕಲ್ವಾ, ಅವುಗಳಿಗೆ ಆಹಾರವನ್ನ ಹಾಕ್ಬೇಕಲ್ವಾ, ಅದು ಎಲ್ಲ ಸಮರ್ಪಕವಾಗಿ ನಡಿಬೇಕು ಅಂತ ಹೇಳಿದ್ರೆ ಗರಿಷ್ಠ ಅಂದ್ರೆ ಎಷ್ಟಕ್ಕೆ ನಿಲ್ಲಿಸಬಹುದು ಅಂದ್ರೆ ಒಂದು ಕೊಳವನ್ನ 1 ಎಕರೆಗೆ ನಿಲ್ಲಿಸಿದ್ರೆ ಉತ್ತಮ ಅಂತ. 1 ಎಕರೆ ಕೊಳದಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ವಾ ಅಂದ್ರೆ ಆಗತ್ತೆ, ಆತರ ಏನಿಲ್ಲ. ನಿರ್ವಹಣೆಯ ಲೆಕ್ಕದಲ್ಲಿ ನಾವು ಹೇಳೋದು ಸಣ್ಣ ಕೊಳಗಳು ಇದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ನಾವು ಹೇಳೋದಿಲ್ಲ. ಸಮಗ್ರ ಕೃಷಿ ಅಂತ ಹೇಳಿದಾಗ ನಾವೇ ನಿರ್ವಹಣೆ ಮಾಡಿಕೊಂಡು ಹೋಗಬಹುದು ಅಂತ ಹೇಳಿ. ಈಗ ನೀವು ಹೊಸದಾಗಿ ಕೊಳವನ್ನ ತೆಗೆಯೋದಾದ್ರೆ ಕೊಳವನ್ನ ತೆಗೆದ ನಂತರ ಈಗ ನಾವು ಮೀನು ಕೃಷಿಗೆ ಅಂತ ಹೇಳಿದ್ರೆ ಹೇಳೋದು ನಾನು ಆಗ್ಲೇ ಹೇಳ್ದಲ್ಲ, 5-6 ಅಡಿ ನೀರು ನಿಲ್ಲಿಸಿ, ಮ್ಯಾಕ್ಸಿಮಮ್ ಒಂದು 8-10 ಅಡಿ ಆಳದ ಕೊಳ, ಅದರಲ್ಲೊಂದು 6-7 ಅಡಿ ನೀರು ನಿಲ್ಲಿಸಿದ್ರು ಸಾಕಾಗತ್ತೆ. ಆದ್ರೆ ಮಲೆನಾಡಿನ ಪ್ರದೇಶವನ್ನ ತಗೊಂಡಾಗ ಮತ್ತು ಈ ಕಾಫಿ ಬೆಳೆ ಬೆಳೆಯುವಂತ ಪ್ರದೇಶದಲ್ಲಿ ಕಾಫಿ ತೋಟಕ್ಕೆ ನೀರು ಹಾಯಿಸ್ಲಿಕ್ಕಾಗಿ ಅವರು ಕೊಳ ತೆಗೆಯೋದ್ರಿಂದ ನಮ್ಮಲ್ಲಿ ಬಂದಾಗ ರೈತರು ಹೇಳ್ತಾರೆ 15-20 ಅಡಿ ಆಳದ ಕೊಳಗಳನ್ನ ತೆಗಿತೇವೆ. ಅಲ್ಲಿ ಮೀನ್ ಬೆಳವಣಿಗೆ ಸಾಧ್ಯ ಇಲ್ವಾ ಅಂತ ಹೇಳಿದ್ರೆ ಬೆಳೆಸಬಹುದು, ಕಷ್ಟ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಹಿಡುವಳಿಯಲ್ಲಿ. ಅದು ಯಾವಾಗತ್ತಂದ್ರೆ ಮತ್ತೆ ನೀರು ಹಾರಿಸಿದ ನಂತರ ನೀರಿನ ಮಟ್ಟ ಕಡಿಮೆ ಆದಾಗ ಮತ್ತೆ ಕೆಲವೊಂದ್ಸರಿ ಏನಾಗತ್ತಂದ್ರೆ ಆ ಕೊಳದ ಸಂಪೂರ್ಣ ಏರಿಯಾ ಕವರ್ ಆಗುದಿಲ್ಲ. ಒಂದು ಸೂರ್ಯನ ಬೆಳಕು ಎಲ್ಲಿವರೆಗೆ ತಲುಪತ್ತೆ ಅಲ್ಲಿವರೆಗೆ ಬೆಳವಣಿಗೆ ಚಂದ ಆಗತ್ತೆ, ತುಂಬಾ ಕೆಳಗಡೆ ಆಳದ ಕೊಳಗಳಲ್ಲಿ ಬೆಳವಣಿಗೆ ಅಷ್ಟು ಸೂಕ್ತ ಆಗುದಿಲ್ಲ, ಚೆನ್ನಾಗಿ ಆಗುದಿಲ್ಲ ಅಂತ ಹೇಳಿ. ಹಾಗಾಗಿ ನಾವು ಹೇಳುದು 5-6 ಅಡಿ ನೀರು ನಿಂತ್ರೆ ಸಾಕಾಗತ್ತೆ, 7-8-10 ಅಡಿ ಒಳಗಾದ್ರೂ ನೋ ಪ್ರಾಬ್ಲಮ್. ನಾನು ಇಲ್ಲಿಯ ಒಂದು ಪರಿಸ್ಥಿತಿ ನೋಡ್ಕೊಂಡು ನಾನು ಹೇಳೋದು. ನಂತರ ನಾನು ಆಗ್ಲೇ ಹೇಳಿದೆ ಪೂರ್ಣಕಾಲಿಕ ನೀರು ನಿಂತರೆ ತುಂಬಾ ಒಳ್ಳೇದು, 8-10 ತಿಂಗಳ ಅವಧಿಗೆ ನಿಲ್ಲುವ ಕೊಳಗಳನ್ನಾದ್ರೂ ನಾವು ಆಯ್ಕೆ ಮಾಡಿಕೊಳ್ಬಹುದು. ಈಗಾಗಲೇ ನೀವು ಕೊಳಗಳು ಸಾಧಾರಣವಾಗಿ ಎಲ್ಲರಲ್ಲಿ ಕೃಷಿ ಹೊಂಡ ಇದೆ, ಕಾಫಿ ತೋಟಕ್ಕೆ ನೀರು ಹಾಯಿಸ್ಲಿಕ್ಕೆ ಕೊಳಗಳಿದಾವೆ, ಈಗಲೇ ಇದೇ ಕೊಳ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಮೀನು ಕೃಷಿಗಿಂತ ಮುಂಚೆ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ, 1 ಇಯರ್ ಕ್ರಾಪ್ ಅಂತ ತೆಗಿತೇವೆ ಮೀನುಗಾರಿಕೆ. ವಾರ್ಷಿಕ ಒಂದು ಇಳುವರಿಯನ್ನ ನಾವು ತೆಗಿತೇವೆ ಮೀನು ಕೃಷಿಯಲ್ಲಿ. ಏಪ್ರಿಲ್ ಮೇ ಅಲ್ಲಿ ಒಂದು ಬ್ಯಾಚ್ ಬಿಟ್ಟದನ್ನ ಕಂಪ್ಲೀಟ್ ನಾವು ಹಿಡುವಳಿ ಮಾಡಿ ಆದ ನಂತರ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ನಮ್ಮಲ್ಲಿ ಏನಾದ್ರೂ ಕಳೆ ಸಸ್ಯಗಳು ಬೆಳ್ಕೊಂಡಿದಾವ ಕೃಷಿ ಹೊಂಡದಲ್ಲಿ, ಕಳೆ ಮೀನುಗಳು ನಾಟಿ ಮೀನುಗಳು ಬಂದು ಸೇರ್ಕೊಂಡಿದ್ದಾವ. ಈಗ ಸಾಧಾರಣವಾಗಿ ನಮ್ಮಲ್ಲಿ ತೋಡುಗಳು ಕೊಲ್ಲಿಗಳು ಹರಿತಾ ಇರತ್ತೆ, ನಾವು ಆ ನೀರನ್ನೇ ನಮ್ಮ ಕೊಳಕ್ಕೆ ಇನ್ಲೆಟ್ ಆಗಿ ಬಿಟ್ಕೊಂಡಿರ್ತೇವೆ, ಅದೇ ನಮ್ಮ ಮೇನ್ ಸೋರ್ಸ್ ಆಗಿರ್ತವೆ, ಇಲ್ಲ ಜಲ ನೀರಿನೇ ಇರ್ತವೆ, ಮ್ಯಾಕ್ಸಿಮಮ್ ಬಿಟ್ಕೊಂಡಿರ್ತೇವೆ ನಾವು. ಅವುಗಳ ಮೂಲಕ ನಾಟಿ ಮೀನುಗಳು ಕಳೆ ಮೀನುಗಳು ಬಂದು ಸೇರ್ಕೊಳ್ಳುವ ಸಾಧ್ಯತೆ ಇರತ್ತೆ. ನಮ್ಗೆ ಗೊತ್ತಿಲ್ಲದೆ ನಾವು ಯಾರೋ ಮೀನ್ ಮರಿ ಇದೆ ತಗೊಂಡು ಹೋಗಿ ಅಂತ ಕೊಟ್ಟಿದ್ದನ್ನ ತಂದು ಬಿಟ್ಟಿದ್ದು ಕೂಡ ನಮ್ಮ ಕೊಳಗಳನ್ನ ತುಂಬಿಕೊಂಡಿರುವ ಸಾಧ್ಯತೆಗಳಿರ್ತವೆ. ಇನ್ನು ಕಳೆ ಸಸ್ಯಗಳು, ಜಲಸಸ್ಯಗಳು, ಕಳೆ ಸಸ್ಯಗಳು ಚೆನ್ನಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಕೊಳಗಳನ್ನ ಅವು ಬೆಳ್ಕೊಂಡ್ಬಿಡತ್ತವೆ. ಇದನ್ನೆಲ್ಲ ಒಂದು ಬಾರಿ ನಿರ್ಮೂಲನೆ ಮಾಡಿ ನಂತರ ಹೊಸ ಬ್ಯಾಚ್ನ ಮರಿಗಳನ್ನ ಬಿಡ್ಲಿಕ್ಕೆ ಹೋಗೋದು ಸೂಕ್ತ. ಈ ಕಳೆ ಮೀನುಗಳು ಅಥವಾ ಈ ಕಳೆ ಸಸ್ಯಗಳಿದ್ರೆ ಏನ್ ತೊಂದರೆ ಆಗ್ಬಹುದು ಅಂದ್ರೆ, ನಾವು ಏನ್ ಪ್ಲಾನ್ ಮಾಡ್ತೀವಿ ಗೆಂಡೆ ಜಾತಿಯ ಮೀನುಗಳನ್ನ ಬೆಳೆಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ವು ಅಥವಾ ನಾವು ಯಾವ ತಳಿಯನ್ನ ಬೆಳೆಸಲಿಕ್ಕೆ ಉದ್ದೇಶವನ್ನ ಇಟ್ಕೊಂಡಿರ್ತೀವೋ ಅವುಗಳ ಬೆಳವಣಿಗೆ ಸಮರ್ಪಕ ಆಗೋದಿಲ್ಲ ಅಲ್ಲ. ನಾವೇನು ಆಹಾರವನ್ನ ಹಾಕ್ತೇವೆ, ನಾವೇನು ಜಾಗವನ್ನ ಬಿಟ್ಟಿರ್ತೇವೆ, ಅವುಗಳನ್ನ ಈ ಕಳೆ ಮೀನುಗಳೇ ಆಕ್ರಮಣ ಮಾಡ್ಕೊಳ್ತವೆ. ನಿಮಗೆ ಗೊತ್ತಿರ್ಬೋದು ಕಳೆ ಸಸ್ಯಗಳ ಅಂತ ಹೇಳಿದ್ರೆ ಹಾಗೆ ಅವು ನಮ್ಮ ಮುಖ್ಯ ಸಸ್ಯಗಳಿಗೆ ಕೊಡುವ ಎಲ್ಲಾ ಪೋಷಕಾಂಶಗಳನ್ನ ತಗೊಂಡು ಅವುಗಳೇ ಬೆಳ್ಕೊಂಡು ಹೋಗ್ಬಿಡ್ತವೆ. ಹಾಗಾಗಿ ನಮ್ಮ ಉದ್ದೇಶ ಈಡೇರೋದಿಲ್ಲ ಅಂತ ಅಷ್ಟೇ. ಮತ್ತೆ ನಾಟಿ ಮೀನುಗಳಿಂದ ನಮ್ಗೆ ಅದನ್ನ ಮಾರ್ಕೆಟ್ ಮಾಡ್ಲಿಕ್ಕೂ ಆಗುದಿಲ್ಲ, ಕೆಲವೊಂದು ಮೀನುಗಳನ್ನ ನಾವು ಹಿಡಿದು ತಿನ್ಲಿಕ್ಕೂ ಆಗುದಿಲ್ಲ, ಗಾತ್ರನೂ ಬರೋದಿಲ್ಲ. ಹಾಗಾಗಿ ನಮ್ಮ ಉದ್ದೇಶದ ತಳಿಗಳ ಬೆಳವಣಿಗೆಯನ್ನ ನೋಡುವುದಾದ್ರೆ ಇಂಥದನ್ನ ಮೊದಲು ನಿರ್ಮೂಲನೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ. ಹೇಗೆ ಮಾಡುದು? ಅದಕ್ಕೆ ನಾನು ಹೇಳಿದ್ದು ಸಣ್ಣ ಕೊಳಗಳಾದ್ರೆ ನಿರ್ವಹಣೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಒಂದು ಬಾರಿ ನೀರು ಬೇಸಿಗೆಯಲ್ಲಿ ಯಾವಾಗ ಕಡಿಮೆ ಆಗುತ್ತೆ, ಆರುವ ಸಾಧ್ಯತೆ ತುಂಬಾ ಕಡಿಮೆ, ಆರಿದ್ರೆ ಒಳ್ಳೇದು, ಆರದೇ ಇದ್ರೆ ನೀರು ಕಡಿಮೆ ಆಗುವ ಸಮಯದಲ್ಲಿ ಸಂಪೂರ್ಣವಾಗಿ ಎಳೆ ಬಲೆ ಹಾಕಿ ಒಮ್ಮೆ ಕೊಳವನ್ನ ಕಂಪ್ಲೀಟ್ ಡ್ರಾಗ್ ಮಾಡುದು ಅಂತ ಹೇಳ್ತೇವೆ ನಾವು. ಹೇಳುದು ಎಲ್ಲ ಬೀಳ್ತವೆ ಎಲ್ಲವನ್ನ, ಇದನ್ನ ಎಳೆ ಬಲೆ ಅಂತಾನೆ ಹೇಳುದು. ಕಾಲಿಗೆ ಸಿಕ್ಕಿಸಿಕೊಂಡು ಮತ್ತೆ ಕೈಯಲ್ಲಿ ಹಿಡಿದು ಎಳೆದು ಕಂಪ್ಲೀಟ್ ಒಂದು ಕೊಳವನ್ನ ಎಳೆದು ಹಾಕ್ತೇವೆ ನಾವು. ಹಾಗೆ ಮಾಡೋದ್ರ ಮೂಲಕ ನಾಟಿ ಮೀನುಗಳನ್ನ ಒಂದೆರಡು ಬಾರಿ ಎಳೆದು ಹಾಕುವ ಮೂಲಕ ನಿರ್ಮೂಲನೆ ಮಾಡ್ಕೋಬಹುದು. ಕಳೆ ಸಸ್ಯ ಕಳೆನಾಶಕಗಳನ್ನ ಹಾಕಿ ಕೂಡ ನಿರ್ಮೂಲನೆ ಮಾಡಬಹುದು. ನೀರಿನ ಮಟ್ಟ ಕಡಿಮೆ ಆದಾಗ 10-15 ದಿನ ಬಿಟ್ಟು ಮತ್ತೆ ನೀರು ನಿಲ್ಲಿಸಿದಾಗ ಅವುಗಳ ಪ್ರಭಾವ ಏನು ಉಳ್ಕೊಳ್ಳುವುದಿಲ್ಲ. ಆದ್ರೆ ನಾವು ಮೀನುಗಾರಿಕೆಯಲ್ಲೂ ಕೂಡ ಸಾವಯವ ಮೀನುಗಾರಿಕೆ, ಸಾವಯವ ಮೀನು ಕೃಷಿ ಅಂತ ಹೇಳುವ ಸಂದರ್ಭದಲ್ಲಿ ಕಳೆನಾಶಕದ ಅವಶ್ಯಕತೆ ಇರುವುದಿಲ್ಲ. ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಎಕರೆಗೆ 1,000 ಕೆಜಿಯಷ್ಟು ಬೇವಿನ ಹಿಂಡಿ ಹಾಕೋದು. ಆಗ ಈ ಕಳೆ ಮೀನುಗಳು, ಸಣ್ಣ ಸಣ್ಣ ಕಳೆ ಸಸ್ಯಗಳೆಲ್ಲ ನಾಶ ಹೊಂದತ್ತೆ, ಮತ್ತೆ ಅವುಗಳು ಒಂದು 10-15 ದಿನದ ನಂತರ ಬೇವಿನ ಹಿಂಡಿ ಏನಿದೆ ಅದೇ ಗೊಬ್ಬರ ಆಗತ್ತೆ, ವಿಷದ ಅಂಶ ಏನನ್ನು ಉಳ್ಕೊಂಡಿರುವುದಿಲ್ಲ. ಮತ್ತೆ ಕೆಲವೊಂದ್ಸರಿ ಯಂತ್ರಗಳನ್ನ ಉಪಯೋಗಿಸಿ ಕೂಡ ನಾವು ಕಳೆ ಸಸ್ಯಗಳನ್ನ ತೆಗೆದು ಹಾಕೋದು, ಹೂಳು ತೆಗೆದು ಹಾಕೋದು, ಗೊಸರು ತೆಗೆದು ಹಾಕೋದು, ಅಂಥವುಗಳನ್ನ ಕೂಡ ನಾವು ಮ್ಯಾನ್ಯುವಲ್ ಆಗಿ ಮಾಡ್ಕೊಳ್ಬಹುದು. ಇದು ಮೊದಲ ಸಿದ್ಧತೆ, ಕೊಳಗಳನ್ನ ಮೀನು ಮರಿ ಬಿಡ್ಲಿಕ್ಕಿಂತ ಮುಂಚೆ ನಾವು ಸಿದ್ಧತೆ ಮಾಡ್ಕೋಬೇಕಾಗಿದ್ದು. ಇನ್ನು ಎರಡನೇ ಕ್ರಮ ಅಂದ್ರೆ ಮೀನು ಮರಿಗಳನ್ನು ಬಿಡೋದು. ಹಾ, ಅದಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಏನ್ ಹೇಳ್ತೇವಂದ್ರೆ ಒಂದು ಕೊಳದಲ್ಲಿ ನೀರಿದ್ರೆ ಸಾಕು ಮೀನು ಬದುಕ್ ಬಿಡತ್ತೆ ಅಂತ ನಾವು ತುಂಬಾ ಜನ ನಾವು ಅದೇ ಅನ್ಕೊಂಡ್ಬಿಡ್ತೀವಿ. ಮೀನಿಗೇನು ನೀರಿದ್ರೆ ಸಾಕಲ್ಲ ಅಂತ ಹೇಳಿ. ಆದ್ರೆ ನಾವೀಗ ಒಂದು ಆದಾಯದ ದೃಷ್ಟಿಯಿಂದ ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಲಾಭದಾಯಕ ಉದ್ಯಮವಾಗಿ ನಾವು ಮೀನನ್ನು ಬೆಳೆಸಿ ಮಾರಾಟ ಮಾಡುವ ಉದ್ದೇಶವನ್ನ ಹಾಕೊಂಡಿದ್ದಾಗ ಅವುಗಳಿಗೆ ಉತ್ತಮ ಪೌಷ್ಟಿಕಾಂಶಗಳು ಕೂಡ ನಮ್ಮ ನೀರಿನಿಂದ ಸಿಗಬೇಕು ಅಂತ ನಾವು ಅನ್ಕೋಬೇಕಾಗುತ್ತೆ. ಫಲವತ್ತ ಮಾಡ್ಬೇಕಾಗತ್ತೆ. ಹೌದು, ಈಗ ಕೆಲವರು ಹೇಳ್ತಾರೆ ರೈತರು, ನಮ್ಮ ನೀರು ತುಂಬಾ ಚೆನ್ನಾಗಿದೆ, ಎಷ್ಟು ಪ್ಯೂರ್ ಇದೆ ಅಂದ್ರೆ ನಮ್ಮ ಮುಖ ಕಾಣ್ಬೋದು, ಅಷ್ಟು ಕನ್ನಡಿ ತರ ಪ್ಯೂರ್ ಇದೆ ನೀರು ಅಂತ ಹೇಳಿ. ಅಷ್ಟು ಶುದ್ಧವಾದ ನೀರು ಕೂಡ ಮೀನುಗಾರಿಕೆಗೆ ಯೋಗ್ಯ ಅಲ್ಲ. ಅಂದ್ರೆ ಅಲ್ಲಿ ಏನೂ ಇಲ್ಲ, ಪೋಷಕಾಂಶ ಏನೂ ಇಲ್ಲ, ನೀರು ಚೆನ್ನಾಗಿದೆ, ಪ್ಯೂರ್ ಆಗಿದೆ, ಮೀನು ಕೃಷಿಗೆ ಬೇಕಾದ ಪೋಷಕಾಂಶ ಇಲ್ಲ. ಇನ್ನು ಕೆಲವ್ರಿಗೆ ಏನಿರುತ್ತೆ, ಫುಲ್ ಪ್ರೊಡಕ್ಟಿವ್ ಆಗಿದೆ, ಹಸಿರಿದೆ ನಮ್ಮ ನೀರು ಅಂತ, ಅದು ಓವರ್ ಪ್ರೊಡಕ್ಟಿವಿಟಿ ಆಗೋಯ್ತು ಅಂತ ಹೇಳಿ. ಹೌದು, ಮೀನಿಗಿಂತ ಜಾಸ್ತಿ ಅದರಲ್ಲಿ ಆಲ್ಗೆಗಳು, ಪಾಚಿ, ಬೇರೆ ಸಸ್ಯಗಳು, ಅವುಗಳೇ ಬೆಳ್ಕೊಂಡಿದೆ ಅಂತ ಹೇಳಿ. ಮೀನುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನ ಹೇಗೆ ಅಂತ ಹೇಳಿದ್ರೆ, ನಾವು ಸಾಧಾರಣವಾಗಿ ಗುರುತಿಸೋದು ಈ ಕಾಫಿ ಡಿಕಾಕ್ಷನ್ ಇದೆಯಲ್ಲ, ಆ ಬಣ್ಣದ ನೀರು. ಅಂದ್ರೆ ನಮ್ಮ ಕೈಯನ್ನ ನೀರಿನಲ್ಲಿ ಹಾಕಿದಾಗ ಒಂದು ಒಣಕೈವರೆಗಿನ ಕೈ ನಮ್ಗೆ ಕಾಣ್ಬೇಕಾ ನೀರಲ್ಲಿ, ಅಷ್ಟು ಡಿಸ್ಟರ್ಬ್ ಕೂಡ ಆಗಿರ್ಬೇಕು ಕಾಫಿ ಡಿಕಾಕ್ಷನ್ ಇನ ಬಣ್ಣದಲ್ಲಿ. ಹೇಗೆ ಮಾಡೋದು ಇದನ್ನ ಅಂತ ಹೇಳಿದ್ರೆ, ಸಗಣಿ, ಕೋಳಿ ಗೊಬ್ಬರ, ಅವುಗಳನ್ನ ಬಳಸುವ ಮೂಲಕ ನಾವು ಆ ಫಲವತ್ತತೆಯನ್ನ ಹೆಚ್ಚಿಸಬಹುದು. ಎಷ್ಟು ಹಾಕ್ಬೇಕಂತ ಹೇಳಿದ್ರೆ, 1 ಎಕರೆ ಕೊಳಕ್ಕೆ 3,000 ಕೆಜಿಯಷ್ಟು ಸಗಣಿ. ಇಲ್ಲ, ನಮಗೆ ಹಸಿ ಸಗಣಿ ಸಿಗ್ತಾ ಇಲ್ಲ, ಕಷ್ಟ ಇದೆ, ಕೋಳಿ ಗೊಬ್ಬರ ಸಿಗುತ್ತೆ ಅಂತ ಹೇಳಿದ್ರೆ, ಇದು 1.5 ಕೆಜಿ, ಕೋಳಿ ಗೊಬ್ಬರ 1.5 ಕೆಜಿ, ಸಗಣಿ ಮತ್ತು ಕೋಳಿ ಗೊಬ್ಬರವನ್ನ ಮಿಶ್ರ ಮಾಡಿ ಕೂಡ ಹಾಕೊಳ್ಬಹುದಾಗತ್ತೆ. ಮೀನು ಮರಿ ನಾವು ಬಿಡ್ತೇವೆ ಅಂತ ಡಿಸೈಡ್ ಮಾಡುವಾಗ ಅದಕ್ಕಿಂತ 1-8 ದಿನ ದಿನದ ಮುಂಚೆ ನಾವು ಈ ತರ ಸಗಣಿಯನ್ನ ಹಾಕಿ ಆಮೇಲೆ ಬೇಕಾದ್ರೆ ನಾವು ನೀರು ತುಂಬಿಸಬಹುದು. ಇಲ್ಲ, ಆಲ್ರೆಡಿ ತುಂಬಿದ ನೀರಿಗೆ ಕೂಡ ಸಗಣಿಯನ್ನ ಹಾಕಿ ಫಲವತ್ತತೆಯನ್ನ ಮಾಡ್ಕೋಬಹುದು. ಮತ್ತು ಇನ್ನೂ ತುಂಬಾ ಗಮನ ಹರಿಸಿ ನಾವು ನೀರಿನ ಆರೋಗ್ಯವನ್ನ ನೋಡೋದಾದ್ರೆ, ಗುಣಮಟ್ಟವನ್ನ ನೋಡ್ಕೊಳ್ಳೋದಾದ್ರೆ, ನೀರಿನ ಪಿಹೆಚ್ ರಸಸಾರ ಹೇಗಿದೆ, ಕ್ಷಾರೀಯತೆ ಹೇಗಿದೆ, ಸಾವಯವ ಇಂಗಾಲದ ಅಂಶಗಳು ಇದಾವ, ಅವುಗಳನ್ನೆಲ್ಲ ಕೂಡ ನಾವು ಪರಿಗಣನೆಗೆ ತಗೊಳ್ಬಹುದು. ಒಂದು ಡೌಟ್ ಇದೆ, ಸುಣ್ಣ ಹಾಕ್ಬೇಕಾ ಸುಣ್ಣ ಹಾಕ್ಬೇಕಾ ಅಂತ ಹೇಳಿ. ನಮ್ಮ ಮಲೆನಾಡಲ್ಲಿ ಅದು ಕಾಫಿ ತೋಟಗಳಿಗೆ ನೋಡಿ ಪ್ರತಿ ವರ್ಷ ಸುಣ್ಣ ಹಾಕಿ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ, ನಮ್ಮಲ್ಲಿ ಮಳೆ ಜಾಸ್ತಿ, ಮಳೆ ಬಂದು ಬಂದು ಎಲ್ಲಾ ಪೋಷಕಾಂಶಗಳು ಹೋಗಿ ಬರೀ ಒಂದು ಆಮ್ಲೀಯತೆ ಮಾತ್ರ ಉಳ್ಕೊಂಡಿರತ್ತೆ, ಹುಳಿ ಮಣ್ಣಾಗಿರತ್ತೆ. ಸೇಮ್ ಪ್ರಾಬ್ಲಮ್ ನಮ್ಮ ಈ ಮೀನು ಕೃಷಿ ಕೊಳಗಳಲ್ಲೂ ಆಗಿರತ್ತೆ. ಆಕ್ಚುಲಿ ಅವತ್ತು ನಮ್ಮ ಮೀನು ಕೃಷಿ ಕೊಳದ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿದಾಗ ಅದು ಕೂಡ ಆಸಿಡಿಟಿ ಆಮ್ಲೀಯವಾಗಿಯೇ ನಮಗೆ ಕಾಣಿಸುವುದು. ಸೊ ಇದನ್ನ ನಾವು ಸೆಟಲ್ ಮಾಡಲಿಕ್ಕೆ ಸುಣ್ಣವನ್ನ ನಾವು ಕೂಡ ಕೊಳಕ್ಕೆ ಹಾಕಬಹುದು. ಇದು ಕೂಡ ನಾವು 1 ಎಕರೆಯನ್ನ ತಗೊಂಡ್ರೆ 200 ಕೆಜಿ ವರೆಗೆ ಸುಣ್ಣವನ್ನ ಹಾಕಬಹುದು. ಇನ್ನೂ ಒಂದು ಅಂಶ ಅಂತ ಹೇಳಿದ್ರೆ, ಮಳೆ ಬಂದಷ್ಟು ಆಸಿಡಿಟಿ ಜಾಸ್ತಿ ಆಗುದು. ಇಲ್ಲಿ ತುಂಬಾ ರೈತರು ಗೊಂದಲದಲ್ಲಿ ಕರೆ ಮಾಡ್ತಾರೆ ನಮ್ಗೆ, ಮೀನ್ ಸಾಯ್ತಾ ಇದೆ, 2 ಮೀನ್ ಸಾಯ್ತಾ ಇದೆ, ಒಂದು 10 ಮೀನ್ ಸತ್ವ ಇವತ್ತು ಅಂತ ಹೇಳಿ. ಇಡೀ ಕೆರೆ ಪಾಯ್ಸನಸ್ ಆದ್ರೆ ಎಲ್ಲಾ ಮೀನುಗಳು ಸಾಯ್ತವೆ. ಆಮ್ಲಜನಕದ ಡಿಪ್ಲೀಷನ್ ಆದ್ರೆ ಮೇಲೆ ಬಂದು ಬಾಯಿ ಬಿಡ್ತಾ ಇರ್ತವೆ, ಗೊತ್ತಾಗತ್ತೆ ನಮಗೆ ಆಮ್ಲಜನಕದ ಕೊರತೆ ಆಗ್ತಾ ಇದೆ ನೀರಲ್ಲಿ ಅಂತ ಹೇಳಿದ್ರೆ. ಈ ಮಳೆಗಾಲದ ಟೈಮಲ್ಲಿ ನಮ್ಗೆ 2 ಸಾಧ್ಯತೆ, 1, ತುಂಬಾ ಟೆಂಪರೇಚರ್ ಡೌನ್ ಆಗಿ ತಾಪಮಾನ ತುಂಬಾ ಕಡಿಮೆ ಆಗಿ ಶೀತ ಜಾಸ್ತಿ ಆಗಿ ಆ ಮೂಲಕ ಆಮ್ಲಜನಕದ ಕೊರತೆ ಆಗುವ ಮೂಲಕ ಸಾಯ್ಬಹುದು. ಇಲ್ಲ, ಆಮ್ಲೀಯತೆ ಅಸಿಡಿಟಿಯ ಕಾರಣಕ್ಕೆ ಕೂಡ ನಾವಾಗ ಏನ್ ಹೇಳ್ತೇವೆ, ಸುಣ್ಣ ಹಾಕಿ ಅಂತ ಹೇಳಿ. ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಸುಣ್ಣ ಹಾಕಿದಾಗ. ಹೇಗೆ ನಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟವನ್ನ ನಿಯಂತ್ರಣಕ್ಕೆ ತರ್ತಾರೋ ಅದೇ ರೀತಿ ಮೀನು ಕೃಷಿ ಕೊಳಗಳಿಗೂ ಕೂಡ ಕೂಡ ಸುಣ್ಣವನ್ನು ಹಾಕಬಹುದು. ನಾವೇನು ತೋಟಗಳಿಗೆ ಬಳಸ್ತೇವೆ ಅದೇ ಸುಣ್ಣವನ್ನು ಬಳಸಬಹುದು, ಎರಚಬಹುದು ಅಥವಾ ಅದನ್ನ ಒಂದು ಸ್ಲರಿ ಮಾಡಿ ನೀರಿನ ಮೂಲಕ ಮಾಡಿ ಬಗಣ ಮಾಡಿ ಅದನ್ನ ಸ್ಪ್ರೆಡ್ ಮಾಡಿ ನಾವು ಹಾಕಬಹುದು. ಇವುಗಳು ನಾವು ಮೀನ್ ಮರಿಗಳನ್ನ ಬಿಡೋದಕ್ಕಿಂತ ಒಂದು 8-10 ದಿನ ಮುಂಚೆ ಆದ್ರೂ ಮಾಡೋದು ಒಳ್ಳೇದು. ಸಗಣಿ ಯಾಕೆ ಹಾಕ್ಬೇಕು ನಾವು ಅಂತ ಹೇಳಿದ್ರೆ ಅದು ನೈಸರ್ಗಿಕ ಸೂಕ್ಷ್ಮಾಣುಜೀವಿಗಳನ್ನ ಉತ್ಪತ್ತಿ ಮಾಡುತ್ತೆ. ಅವುಗಳನ್ನ ಮೀನುಗಳು ಸೇವನೆ ಮಾಡುವುದರ ಮೂಲಕ ಅವುಗಳಿಗೆ ನಾವು ನೈಸರ್ಗಿಕವಾಗಿ ಆಹಾರವನ್ನ ಒದಗಿಸಿದ ಹಾಗೆ ಆಗತ್ತೆ. ನಾವೇನು ಫೈಟೋಪ್ಲಾಂಕ್ಟನ್ ಅಂತ ಕರಿತೇವೆ ಸೂಕ್ಷ್ಮಾಣುಜೀವಿಗಳು, ಸಸ್ಯ ಮತ್ತು ಪ್ರಾಣಿಜನ್ಯ ಜೀವಿಗಳು, ಅವುಗಳನ್ನ ಈ ಸಗಣಿ ಹಾಕೋದ್ರ ಮೂಲಕ ಉತ್ಪತ್ತಿ ಮಾಡಬಹುದು ಅಂತ ಹೇಳಿ ಹಾಗೆ ನಾವು ನೀರಿನ ಪೋಷಕಾಂಶವನ್ನ ಹೆಚ್ಚು ಮಾಡುವುದು. ಮೀನುಗಳಿಗೆ ಅವುಗಳು ಆಹಾರ ಆಗತ್ತೆ. ಒಂದೇ ಸಾರಿ ಹಾಕೋದಾ ಅಂತ ಹೇಳಿದ್ರೆ ಇಲ್ಲ, ಫೇಸ್ ಮ್ಯಾನ್ಯೂರಿಂಗ್ ಅಂತ ಕರಿತೇವೆ ನಾವು. ಒಂದ್ಸರಿ ಮೀನ್ ಮರಿ ಬಿಟ್ಟು ಆದ್ಮೇಲೆ ಕೂಡ ಹೌದು ಹಂತ ಹಂತವಾಗಿ ಕೂಡ ನೀವು ಇದನ್ನ ಹಾಕೊಂಡು ಹೋಗ್ಬೋದು. ಫಸ್ಟ್ 1,000 kg ಹಾಕಿದಿರಲ್ಲ, ಆಮೇಲೆ 1,000 kg, ಅದೆಲ್ಲ ಹಾಕುವಾಗ ನೀವು ನೋಡ್ಕೋಬೇಕಾಗಿದ್ದು ನೀರಿನ ಬಣ್ಣ. ಕೆಲವೊಂದ್ಸರಿ ನಾವು ಸಗಣಿ ಜಾಸ್ತಿ ಇದೆ, ಕೋಳಿ ಗೊಬ್ಬರ ತುಂಬಾ ಸಿಗ್ತಾ ಇದೆ ಅಂತ ಹೇಳಿ ಹೋಗಿ ಸುರಿದ್ ಬಿಡ್ತೇವೆ ಕೆರೆಗೆ. ಏನಾಗತ್ತಂದ್ರೆ ಯೂಟ್ರೋಫಿಕೇಶನ್ ಪ್ರಾಬ್ಲಮ್ ಶುರು ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗೋಗುತ್ತೆ. ಮೀನುಗಳ ಜೊತೆ ಕಳೆ ಸಸ್ಯಗಳು, ಆಲ್ಗೆ, ಪಾಚಿ ಎಲ್ಲ ಬೆಳಿಲಿಕ್ಕೆ ಶುರು ಆಗುತ್ತೆ. ಗಾಲ್ಫ್ ಗ್ರೌಂಡ್ ತರ ಆಗ್ಬಿಡುತ್ತೆ ನಮ್ಮ ಕೊಳಗಳು, ತೇಟ್ ಹಾಗೆ ಕಾಣಿಸುತ್ತೆ ನೀವು ಹೋಗಿ ನೋಡ್ಬೇಕಾದ್ರೆ. ಅವಾಗ ಮೀನುಗಳಿಗೆ ಏನಾಗತ್ತೆ, ಆಮ್ಲಜನಕವನ್ನೆಲ್ಲ ಈ ಸಸ್ಯಗಳು, ಈ ಪಾಚಿಗಳು, ಆಲ್ಗೆಗಳೇ ಬಳಸ್ಕೊಳ್ಳಕ್ಕೆ ಶುರು ಮಾಡ್ತವೆ. ಮೀನುಗಳಿಗೆ ಆಮ್ಲಜನಕವೂ ಸಿಗೋದಿಲ್ಲ, ಮತ್ತೆ ಮೀನುಗಳು ಕೂಡ ತಿಂದದನ್ನ ಎಕ್ಸ್ಕ್ರೀಟ್ ಮಾಡುತ್ತೆ ವೇಸ್ಟ್, ಅದು ಕೂಡ ಅಮೋನಿಯಾ ಪ್ರೊಡಕ್ಷನ್ ಆಗ್ತಾ ಇರ್ತದೆ, ಕಾರ್ಬನ್ ಡೈಆಕ್ಸೈಡ್ ಅವುಗಳು ಕಲುಷಿತ ಆಗ್ತಾ ಇರತ್ತೆ. ಹೌದು, ಹಾಗಾಗಿ ಸಿಗ್ತಾ ಇದೆ ಗೊಬ್ಬರ ಅಂತ ಹೋಗಿ ಹಾಕೋದ್ ಬೇಡ. ಅದಕ್ಕೆ ನಾವು ಹೇಳೋದು ಯಾವ ಕಲರ್ ಅಂತ ನಾವು ಅದಕ್ಕೆ ಇಂಡಿಕೇಶನ್ ಕೊಟ್ಟಿದ್ದು. ಈ ಬಣ್ಣ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಸರಿಗೆ 1 ಎಕರೆಗೆ 3,000 kg ಸ್ಟಾರ್ಟಿಂಗ್ ನೀವು ಹಾಕ್ತೀರಾ, ಆಮೇಲೆ ಇಲ್ಲ ಸಾಕಾಗ್ಲಿಲ್ಲ, ನೀರು ಇನ್ನೂ ಹಾಗೆ ಸ್ವಲ್ಪ ಪ್ಯೂರ್ ಇದೆ, ಚೆನ್ನಾಗೇ ಇದೆ, ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಅನಿಸಿದಾಗ ನಾವು ಮತ್ತೆ ಫೇಸ್ ಮ್ಯಾನೇಜಿಂಗ್ ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಏನಿಲ್ಲ. ಮಧ್ಯ ಮಧ್ಯದಲ್ಲಿ ಹಾಕಬಹುದಾಗಿದೆ. ಇನ್ನು ಮೀನು ಮರಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತೀರಿ? ಹಾ, ಈಗ ನಮ್ಮಲ್ಲಿ ಸಾಧಾರಣವಾಗಿ ಕೃಷಿ ಹೊಂಡಗಳಲ್ಲಿ ಬೆಳೀಲಿಕ್ಕೆ ನಮಗೆ ಸಿಗೋದು ಅಂತ ಹೇಳಿದ್ರೆ ಗೆಂಡೆ ಜಾತಿಯ ಮೀನುಗಳು ನಾವು ನಾರ್ಮಲ್ ಆಗಿ ಕರಿತೇವೆ. ಕಾಟ್ಲಾ, ರೋಹು, ಹುಲ್ಲುಗೆಂಡೆ, ಮೃಗಾಲ್ ಮತ್ತು ಸಾಮಾನ್ಯ ಗೆಂಡೆ ಅಂತ ಕರಿತೇವೆ ನಾವು. ಇಷ್ಟು ವಿಧದ ಮೀನುಗಳು ಕೂಡ ನಮಗೆ ಫಾರಂನಲ್ಲಿ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದು ಸಾಮಾನ್ಯವಾಗಿ ನಾವು ರೂಢಿಗತವಾಗಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಂತಹ ಮೀನಿನ ತಳಿಗಳು. ಇವುಗಳನ್ನು ಮೀರಿ ಇವಾಗ ತಿಲಾಪಿಯಾ ಅಂತ ಹೇಳಿ, ಗಿಫ್ಟ್ ತಿಲಾಪಿಯಾ, ನೈಲ್ ತಿಲಾಪಿಯಾ ಅಂತ ಹೇಳಿ ಅವುಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ರೂಪ್ ಚಂದ್ ಅಂತ ಹೇಳಿ ಆ ಮೀನಿನ ತಳಿಯನ್ನ, ಮರಿಲ್ಸ್ ಅವುಗಳು, ಶಿಂಗಿ ಈ ತರ ಮೀನಿನ ತಳಿಗಳು ಕೂಡ ಬೇರೆ ಬೇರೆ ತಳಿಗಳನ್ನ ಈಗ ಕೃಷಿ ಹೊಂಡಗಳಲ್ಲಿ ಪಾಲನೆ ಮಾಡೋದು ಕಂಡು ಬರ್ತಾ ಇದೆ. ಸಾಧಾರಣವಾಗಿ ನನಗೆ ಏನ್ ಹೇಳಿದ್ದೇನೆ, ಈ ಜಾತಿಯ ಮೀನುಗಳು ಎಲ್ಲಾ ಮರಿಗಳು ಕೂಡ ಈಗ ಲಭ್ಯ ಇದೆ ನಮಗೆ. ಖಾಸಗಿ ಫಾರಂಗಳಲ್ಲೂ ಸಿಗ್ತವೆ, ನಮ್ಮ ಸರ್ಕಾರಿ ಫಾರಂನಲ್ಲೂ ನಿಮಗೆ ತಿಲಾಪಿಯದಂತಹ ಮರಿಗಳು ಸಿಗ್ತವೆ. ಸಾಧಾರಣವಾಗಿ ರೈತರು ನಮ್ಮ ಪಾಲನಾ ಕೊಳಗಳಿಂದ ತಗೊಂಡು ಹೋಗುವಂತಹದ್ದು ನನ್ ಗೆಂಡೆ ಜಾತಿಯ ಮೀನುಗಳು ಏನ್ ಹೇಳಿದ್ದೇನೆ ಅವುಗಳನ್ನ ತಗೊಂಡು ಹೋಗ್ತಾರೆ. ಅಂದ್ರೆ ಈಗ 1 ಎಕರೆ ಕೊಳ ಅಥವಾ ಕೃಷಿ ಹೊಂಡ ಅಂತ ನಾವು ಅಂದ್ಕೊಂಡ್ರೆ ಎಷ್ಟು ಸಂಖ್ಯೆಯ ಮೀನು ಮರಿಗಳನ್ನ ಬಿಡಬೇಕಾಗತ್ತೆ, ಯಾವ ಗಾತ್ರದ ಮೀನು ಮರಿಗಳನ್ನ ಬಿಡಬೇಕಾಗತ್ತೆ? ನಮ್ಮಲ್ಲಿ ಮೀನ್ ಮರಿಗಳು ಅಂತ ತಗೊಂಡ್ರೆ ಬಿತ್ತನೆ ಮರಿ ಅಂತ ಕರಿತೇವೆ, ಅದು 1 ತಿಂಗಳ ಮರಿ. ನಾವು ನಮ್ಮ ಸರ್ಕಾರದ ಪಾಲನಾ ಕೇಂದ್ರಗಳು ಏನಿದ್ದಾವೆ ಅಲ್ಲಿ ನಾನೇನ್ ನಿಮಗೆ ಈಗ ನಾವು ಪ್ರೊಸೀಜರ್ ಹೇಳಿದೆ, ಸಗಣಿ ಹಾಕಿ ಅಂತ ಹೇಳಿದೆ ಮತ್ತು ಫೀಡ್, ಇವೆರಡನ್ನು ಹಾಕಿ 1 ತಿಂಗಳು ನಾವು ಪಾಲನೆ ಮಾಡಿ ಮತ್ತೆ ರೈತರಿಗೆ ಕೊಡ್ತೇವೆ. ಇನ್ನೂ ಒಂದು, ನಮ್ಮ ಇಲಾಖೆಯಲ್ಲಿ ನೋಂದಾಯಿತ ಖಾಸಗಿ ಫಾರಂಗಳು ಏನಿದ್ದಾವೆ ಅವು ಈ 1 ತಿಂಗಳ ಮರಿಯನ್ನ ಮತ್ತೆ ತಗೊಂಡು ಹೋಗಿ ಇನ್ನಷ್ಟು ಫೀಡಿಂಗ್ ಮಾಡಿ 3-4 ತಿಂಗಳು ಸಾಕಿ ಇನ್ನೂ ದೊಡ್ಡ ಸೈಜಿನ ಮರಿಗಳನ್ನ ಕೊಡ್ತಾರೆ. ಅವ್ರಗಳನ್ನ ನಾವು ಬಲಿತ ಬಿತ್ತನೆ ಮರಿ ಅಂತ ಕರಿತೇವೆ. ಬಿತ್ತನೆ ಮರಿಯನ್ನ ಬಿಡುವುದಾದ್ರೆ 1 ಎಕರೆಗೆ 5,000 ಬಿತ್ತನೆ ಮರಿಗಳನ್ನ ಬಿಡಬಹುದು. ಬಲಿತ ಬಿತ್ತನೆ ದೊಡ್ಡ ಗಾತ್ರದ ಮರಿಗಳನ್ನ ಬಿಡುವುದಾದ್ರೆ ನೀವು 1,000-2,000 ಮರಿಗಳನ್ನ ಬಿಟ್ಟರೆ ಸಾಕು. ಮೀನುಗಳಿಗೆ ಕೂಡ ನಾವು ಪೋಷಕಾಂಶಗಳನ್ನ ಕೊಡ್ತಾ ಆಹಾರವನ್ನ ಕೊಡ್ತಾ ಅವುಗಳು ಕೂಡ ಬೆಳೀತಾ ಹೋಗ್ತವೆ. ಅವುಗಳ ನಡುವೆ ಕೂಡ ಆಹಾರಕ್ಕಾಗಿ ಸ್ಪರ್ಧೆ ಶುರುವಾಗುತ್ತೆ. ಶೆಲ್ಟರ್ ಅಂತ ನಾವೇನ್ ಹೇಳ್ತೀವಿ, ಬೆಳೆಯುವ ಜಾಗ, ಅದಕ್ಕೂ ಕೂಡ ಸ್ಪರ್ಧೆ ನಡೀತಾ ಹೋಗುತ್ತೆ, ಪೈಪೋಟಿ ನಡೀತಾ ಹೋಗುತ್ತೆ. ನಾವು ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಇವತ್ತು ಎಷ್ಟು ಮೀನ್ ಬಿಡ್ತೇವೆ ಅದು ಎಷ್ಟು ಮುಖ್ಯವೋ, 1 ವರ್ಷದ ನಂತರ ನಾವು ಆ ಕ್ರಾಪ್ ತೆಗಿಬೇಕಲ್ಲ, ಆವಾಗ ಅದಕ್ಕೆ ಎಷ್ಟು ಸ್ಥಳಾವಕಾಶ ಬೇಕು ಅದನ್ನ ಕೂಡ ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ 2,000 ಮರಿ ಬಿಟ್ರೆ, ನಾವೊಂದು ದೊಡ್ಡ ಗಾತ್ರದ ಮರಿಗಳನ್ನ ಬಿಟ್ಟರೆ ನಾವು 90% ಅವುಗಳ ಉಳಿಯುವಿಕೆಯನ್ನ ನಾವು ಸಾಧಿಸಬಹುದು. ಆಗ ಆಲ್ಮೋಸ್ಟ್ 1900 ಕೆಜಿಯಷ್ಟು ಮೀನನ್ನು ನಾವು ಅಲ್ಲಿಂದ ಲಿಫ್ಟ್ ಮಾಡ್ತೇವೆ ಅಂತ ಹೇಳಿದರೆ ಅಷ್ಟು ಸ್ಥಳಾವಕಾಶವನ್ನು ನಾವು ಕೊಡಬೇಕಾಗತ್ತೆ, ಅಷ್ಟೇ ಮೀನಿನ ಆಹಾರವನ್ನು ಕೂಡ ನಾವು ಸರಬರಾಜು ಮಾಡಬೇಕಾಗತ್ತೆ ಕೊಳಗಳಿಗೆ. ಸೊ ಹಾಗಾಗಿ ಸಂಖ್ಯೆಯಲ್ಲಿ ಒಂದು ಮಿತಿ ಇಟ್ಕೊಳ್ಳಿ, ನೋಡಿ ಸ್ಟಾಕ್ ಮಾಡಿ ಅಂತ. ಕೆಲವರು ಇದು ಮಾಡ್ತಾರೆ, ದೊಡ್ಡ ಕೆರೆ ದೊಡ್ಡದಲ್ಲ ಹೇಳಿ ಒಂದು ಎಕರೆ ಕೊಳಕ್ಕೆ 10,000-20,000 ಮರಿಗಳನ್ನ ತಗೊಂಡು ಹೋಗಿ ಬಿಟ್ಬಿಡ್ತಾರೆ. ಬೆಳೀತಾ ಬೆಳೀತಾ ಅವುಗಳ ಸಂಖ್ಯೆ ಜಾಸ್ತಿಯಾಗಿ ಅವುಗಳ ಮಧ್ಯೆ ಮೊದಲು ಪೈಪೋಟಿ ಶುರುವಾಗುವುದು ಆಮ್ಲಜನಕಕ್ಕೆ. ಸೊ ಬೇಸಿಗೆಯ ಸಮಯದಲ್ಲಿ ಮಳೆಯಲ್ಲಿ ತಾಪಮಾನ ತುಂಬಾ ಕಡಿಮೆ ಆದಾಗ ಆಮ್ಲಜನಕದ ಮಟ್ಟ ನೀರಿನಲ್ಲಿ ಕಡಿಮೆ ಆಗುವ ಸಂದರ್ಭದಲ್ಲಿ ಮೀನುಗಳು ಏನಾಗುತ್ತೆ, ಮೇಲೆ ಬಂದು ಬಾಯಿ ಬಿಡ್ಲಿಕ್ಕೆ ಶುರು ಮಾಡ್ತವೆ, ಇಲ್ಲ ಮರಣ ಹೊಂದ್ತವೆ. ಸೊ ಸಡನ್ ಗೊತ್ತಾಗೋದಿಲ್ಲ ಯಾಕೆ ಸಾಯ್ತಾ ಇದ್ದಾವೆ ಅಂತ ಹೇಳಿ. ನಮ್ಮ ಕೊಳ ಏನಿದೆ ಅದು ಎಷ್ಟು ಮೀನನ್ನ ಸಾಕುವ ಸಾಮರ್ಥ್ಯವನ್ನ ಹೊಂದಿದೆಯೋ ಅದನ್ನ ಮೀರಿ ನಾವು ದಾಸ್ತಾನು ಮಾಡಿಬಿಟ್ಟಿರ್ತೇವೆ. ಹಾಗಾಗಿ ಮೀನುಗಳನ್ನ ದಾಸ್ತಾನು ಮಾಡುವ ಸಂಖ್ಯೆಯಲ್ಲಿ ಕೂಡ ನಾವು ಸ್ವಲ್ಪ ನಿಗಾ ವಹಿಸಬೇಕಾಗತ್ತೆ. ಮತ್ತು ಯಾವುದೆಲ್ಲ ತಳಿ ನಾವು ಬಿಡೋದು ಅಂತ ಹೇಳಿ ಅನುಪಾತ, ಹೌದು ನಾವು ಅನುಪಾತ ಅಂತ ಹೇಳೋದ್ಕಿಂತ ಬರೀ ಒಂದೇ ಮರಿ ಬಿಡ್ಬೇಕಾ, ಕಟ್ಲ ಮಾತ್ರ ಬಿಡುದಾ, ರೋಹು ಮಾತ್ರ ಬಿಡುದಾ ಅಂತ ಕೇಳ್ತಾರೆ. ಹೌದು, ಈಗ ನಮ್ಮಲ್ಲಿ ಕೊಳದಲ್ಲಿ ಆಲ್ರೆಡಿ ಕಳೆದ ವರ್ಷ ಬಿಟ್ಟ ದೊಡ್ಡ ಮೀನ್ಗಳಿದಾವೆ, ನಾವ್ ಇವಾಗ ತಗೊಂಡು ಹೋಗ್ಬಿಟ್ರೆ ಆ ಮರಿಗಳನ್ನೆಲ್ಲ ದೊಡ್ಡ ಮೀನ್ ತಿಂದ್ ಹಾಕೋದಿಲ್ವಾ, ಅದೊಂದು ಅನುಮಾನ ಇರುತ್ತೆ. ಇನ್ನೊಂದು ಎಲ್ಲ ಮೀನ್ಗಳನ್ನ ಒಟ್ಟಿಗೆ ಬಿಟ್ರೆ ಅವು ಕಾಂಪೀಟ್ ಮಾಡೋದಿಲ್ವಾ. ನಾವು ಬಿಡ್ಬೇಕಾದ್ರೆ ಎಲ್ಲ ಮೀನುಗಳನ್ನ ಮಿಕ್ಸ್ ಮಾಡಿ ಬಿಡೋದು ಬಹಳ ಸೂಕ್ತ. ನಾನು ಏನೆಲ್ಲ ಹೇಳ್ದೆ ಇವಾಗ, ಕಟ್ಲ, ರೋಹು, ಸಾಮಾನ್ಯ ಗೆಂಡೆ, ಮೃಗಾಲ್, ಹುಲ್ಲುಗೆಂಡೆ ಅಂತ ಏನ್ ಹೇಳ್ದೆ, ಎಲ್ಲವನ್ನ ಮಿಕ್ಸ್ ಮಾಡಿ ಬಿಡೋದು ತುಂಬಾ ಒಳ್ಳೇದು. ಕಟ್ಲ ಅನ್ನೋದು ನೀರಿನ ಮೇಲ್ಭಾಗದಲ್ಲಿ ಸಾಧಾರಣವಾಗಿ ಇರುವಂತಹ ಒಂದು ಮೀನಿನ ತಳಿ, ಅದು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಸೂಕ್ಷ್ಮಾಣುಜೀವಿಗಳನ್ನ ತಿನ್ನತ್ತೆ. ನಾವು ಹಾಕುವ ಮೇಲು ಆಹಾರವನ್ನ ಕೂಡ ಅದು ತಿನ್ನತ್ತೆ. ರೋಹು ಅನ್ನೋದು ಮಧ್ಯಭಾಗದಲ್ಲಿರತ್ತೆ. ಸಾಮಾನ್ಯ ಗೆಂಡೆ ಅಂತ ಹೇಳೋದು ನೀರಿನ ತಳಭಾಗದಲ್ಲಿರುವಂತಹದ್ದು, ಅದು ಒಂದು ಕೆಳಗೆ ದೊರೆಯುವ ಸಾವಯವ ಪದಾರ್ಥಗಳನ್ನ ಮತ್ತೆ ಮೇಲಿನಿಂದ ಉಳಿಕೆಯಾದ ಆಹಾರ ಏನ್ ಕೆಳಗೆ ಬೀಳುತ್ತೆ ಅವುಗಳನ್ನ ತಿಂದು ಅವುಗಳು ಬೆಳೀತವೆ. ಗ್ರಾಸ್ ಕಾರ್ಪ್ ಅಂತ ಏನ್ ಕರಿತೇವೆ ಹುಲ್ಲುಗೆಂಡೆ, ಅದು 6 ತಿಂಗಳ ನಂತರ ಹುಲ್ಲು, ಸೊಪ್ಪು, ಹಸಿರು ಸೊಪ್ಪುಗಳೇನವೆ ಅದನ್ನ ತಿನ್ನುವಂತಹ ಕೆಪಾಸಿಟಿ ಅವುಗಳಿಗೆ ಇರ್ತವೆ. ನಾವು ಮೇಲು ಆಹಾರ ಒದಗಿಸಬಹುದು, ಹಸಿರು ಹುಲ್ಲು ಇರಬಹುದು, ಬಾಳೆ ಎಲೆ ಇರಬಹುದು, ಕೆಲವರು ಪಾಣವಾಳ ಸೊಪ್ಪುಗಳನ್ನು ಕೂಡ ಹಾಕ್ತಾರೆ. ಹೇಗೆ ನಾವು ಒಂದು ದನಕ್ಕೆ ಹಸಿ ಹುಲ್ಲು ಹಾಕ್ತೇವೆ ಹಾಗೆ ಹಾಕಿ ಸಾಕುವಂತಹ ಮೀನಿದು, ಅದನ್ನು ಮಿಕ್ಸ್ ಮಾಡಬಹುದು. ಸೊ ಏನಾಗತ್ತಂದ್ರೆ ಕೊಳದ ಸಂಪೂರ್ಣ ಮೇಲಿನಿಂದ ಕೆಳಗೆ ವರೆಗಿನ ಪ್ರದೇಶ ಏನಿದೆ ನೀರಿನ ಆಳ, ಅದು ಕಂಪ್ಲೀಟ್ ನಮಗೆ ಉಪಯೋಗ ಆಗುತ್ತೆ ಮೀನು ಕೃಷಿಗೆ. ಹಾಗಾಗಿ ಮೀನು ಕೃಷಿಯಲ್ಲಿ ಮೀನುಗಳನ್ನ ಬಿಡ್ಬೇಕಾದ್ರೆ 1,000 ಮೀನು ತಗೊಂಡ್ರೆ 1,400 ಸಂಖ್ಯೆಯಲ್ಲಿ ಕಟ್ಲಾ ಬಿಡಿ, 300 ಸಂಖ್ಯೆಯಲ್ಲಿ ರೋಹು ಬಿಡಿ, ಮತ್ತೊಂದು 200 ಸಂಖ್ಯೆಯಲ್ಲಿ ಹುಲ್ಲುಗೆಂಡೆ ಬಿಟ್ರೆ ಮತ್ತೊಂದು 100 ಸಂಖ್ಯೆಯಲ್ಲಿ ಸಾಮಾನ್ಯ ಗೆಂಡೆ ಏನು ಹೇಳಿದೆ ಮಿಕ್ಸ್ ಮಾಡಿ ಬಿಟ್ಬಿಡಿ, ಅದು ಒಳ್ಳೇದು ಈ ಪರ್ಸೆಂಟೇಜ್ ಅಲ್ಲಿ ತಗೊಂಡು ಬಿಟ್ಕೊಂಡು ಹೋಗೋದು. ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ, ಅರೇಬಿಕಾ ಪಾರ್ಚ್ಮೆಂಟ್ 27,300 ರೂಪಾಯಿಂದ 27,800 ರೂಪಾಯಿಗಳು, ಅರೇಬಿಕಾ ಚರಿ 14,000 ರೂಪಾಯಿಂದ 16,200 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟ್ ಎಸ್ಚರಿ 11,500 ರೂಪಾಯಿಯಿಂದ 12,500 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಸೋಮವಾರಪೇಟೆ ತಾಕಿರಿ ಕಾರಳನ ಮಲ್ಲಾಜಿರ ತಮ್ಮಯ್ಯ ಶಾಂತಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. 84 ಬೈತರ ತಮ್ಮಯ್ಯ ಶಾಂತಯ್ಯ ಅಯ್ಯಂಗಡ ಆಖೇರಿ ಕಾರ್ಯ ನಾಳೆ ಮಜ್ಜನ ದಂಡು ಗಂಟಕ್ಕೆ ನಡಪಂದು ಒಕ್ಕಕರ ಅರಿಚಿಟ್ಟಿತು. ಕಾಕೊಟ್ಟು ಪರಂಬು ಕಾರಳನ ಮೇವಡ ಶಂಭು ಸುಬ್ಬಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. 83 ಬೈತರ ಶಂಭು ಸುಬ್ಬಯ್ಯ ಅಯ್ಯಂಗಡ ಆಖೇರಿ ಕಾರ್ಯ ನಾಳೆ ಮಜ್ಜನ ತ್ರಮಿತ್ರ ಒಕ್ಕತುಟಂಗಳತ್ತು ನಡಪಂದು ಒಕ್ಕಕರ ಅರಿಚಿಟ್ಟಿತು. ನಾಪೊಕ್ಲು ಗ್ರಾಮತ್ರ ವಾಸಯಿಂಜ ದಿವಂಗತ ಅಜ್ಜಿಟ್ಟಿರ ಕಾಳಪ್ಪ ಅಯ್ಯಂಗಡ ಪೊಣ್ಣು ಸೀತವ್ವ ಇಂದು ಮರಣಪಟ್ಟಿತು. 93 ಬೈತ್ರ ಸೀತವ್ವ ತಾಮನೆ ನಾಪೊಕ್ಲು ಅರೆಯಡ ಅಯ್ಯಂಗಡ ಆಖೇರಿ ಕಾರ್ಯ ನಾಳೆ 1:30 ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಸರ್ಕಾರದ ಜಾತಿ ಗಣತಿಯಲ್ಲಿ ಕೊಡಗಿನ ಅರೆಭಾಷೆ ಗೌಡರ ನಿಖರ ನೋಂದಣಿ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಂಗೆ ಸಭೆನ ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಕಡೆಯಿಂದ ಇದೇ ಸೆಪ್ಟೆಂಬರ್ 4 ಗುರುವಾರ ಬೆಳಗ್ಗೆ 10:30 ಮಡಿಕೇರಿಯ ಕೊಡಗುಗೌಡ ಸಮಾಜದ ಸಭಾಂಗಣ ನಡೆಸಿಕೆ ತೀರ್ಮಾನಿಸಲಾಗಿದ್ದು ಗೌಡ ಬಾಂಧವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಕರಂದ್ಲಾಜೆ ಆನಂದವು ಮನವಿ ಮಾಡಿದರು. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದ ರಾಜ್ಯದ ಎಲ್ಲಾ ಕುಟುಂಬಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಸಮೀಕ್ಷೆ ನಡೆಯಕ್ಕಿದ್ದು ಇದಕ್ಕಾಗಿ ಅಗತ್ಯ ಸಿದ್ಧತೆ ಮಾಡಿಕೊಂಡು ಕೂತ ಜಿಲ್ಲಾಧಿಕಾರಿ ವೆಂಕಟರಾಜವು ಸೂಚನೆ ಕೊಟ್ಟಳು. ತಮ್ಮ ಕಚೇರಿ ಸಭಾಪಾಡಿಯಲ್ಲಿ ಈ ಸಂಬಂಧ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿಯೂ ಮಾತನಾಡಿದವು. ಯಾವುದೇ ಕುಟುಂಬ ಸಮೀಕ್ಷೆಯಿಂದ ಹೊರಗುಳಿಯದಂಗೆ ಎಚ್ಚರ ವಹಿಸಕ್ಕೂ, ಆ ನಿಟ್ಟಲ್ಲಿ ಎಲ್ಲಾ ವಾಸದ ಮನೆಗಳಿಗೆ ವಿದ್ಯುತ್ ಬಿಲ್ನ ಆರ್ಆರ್ ಸಂಖ್ಯೆ ಆಧಾರದ ಮೇಲೆ ಮನೆಗಳನ್ನ ಗುರುತಿಸಿ ಸಮೀಕ್ಷೆ ಮಾಡಕ್ಕೂ, ವಿದ್ಯುತ್ ಸಂಪರ್ಕ ಇಲ್ಲದ ಮನೆಗಳಿಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಮುಖಾಂತರ ಜಿಯೋ ಮ್ಯಾಪಿಂಗ್ ಮಾಡಕ್ಕೂ ತಾವು ಹೇಳಿದವು. ಮೀಟರ್ ರೀಡರ್ ಸಿಬ್ಬಂದಿ ಮನೆಗೆ ಅಂಟಿಸಿರುವ ಜಿಯೋ ಟ್ಯಾಗ್ ಸ್ಟಿಕ್ಕರ್ನ ಸಮೀಕ್ಷೆ ಮುಗಿಯಕ್ಕೆ ಮುಟ್ಟ ತೆಗೆಯಕಾಗದು ತಯವು ಈ ಸಂದರ್ಭ ತಿಳಿಸಿದವು. ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಮುಖ್ಯಪಟ್ಟವು ಹಾಜರಿದ್ದವು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 156ನೇ ಜಯಂತಿ ನಿಟ್ಟಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಡೆಯಿಂದ ಬಾಪೂಜಿ ಪ್ರಬಂಧ ಸ್ಪರ್ಧೆ ಏರ್ಪಾಟಾಗಿದ್ದು, ಪ್ರೌಢಶಾಲೆ, ಪದವಿ ಪೂರ್ವ ಪದವಿ, ಸ್ನಾತಕೋತ್ತರ ಪದವಿ ಈ ಮೂರು ವಿಭಾಗದಲ್ಲಿ ಇದೇ 9ಕ್ಕೆ ಪ್ರಬಂಧ ಸ್ಪರ್ಧೆ ನಡೆಸಿ 10ಕ್ಕೆ ಸಾಯಂಕಾಲದೊಳಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ ಸಲ್ಲಿಸಕೂತ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ಸೂಚನೆ ಕೊಟ್ಟಳು. ಪ್ಯಾಟೆನ ತಮ್ಮ ಕಚೇರಿ ಸಭಾಪಾಡಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 9ಕ್ಕೆ ಆಯಾಯ ಪ್ರೌಢಶಾಲೆ, ಕಾಲೇಜು ಅಲ್ಲರೆ ತಾಲೂಕು ಮಟ್ಟದಲ್ಲಿ ಪ್ರಬಂಧ ಬರೆಸಿ ಪ್ರಬಂಧನ ಮುಖ್ಯೋಪಾಧ್ಯಾಯರು ಅಲ್ಲರೆ ಪ್ರಾಂಶುಪಾಲರ ಮೂಲಕ ಕಳಿಸಕ್ಕೂ, ಆಯಾಯ ಹಂತದಲ್ಲಿ ಇದೇ 12ಕ್ಕೆ ಮೌಲ್ಯಮಾಪನ ನಡೆದಿದೆ ಅಂತ ಹೇಳಿದವು. ಈ ಸಂದರ್ಭ ವಾರ್ತಾಧಿಕಾರಿ ಚಿನ್ನಸ್ವಾಮಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಭಾರತೀಯ ರೆಡ್ಕ್ರಾಸ್ ಸಂಸ್ಥೆನ ಪೊನ್ನಂಪೇಟೆ ತಾಲೂಕಿನ ಹೊಸ ಕಚೇರಿನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಹಂಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವು ಉದ್ಘಾಟನೆ ಮಾಡಿದವು. ಮತ್ತೆ ಮಾತನಾಡಿದ ಅವು, 100 ಶತಮಾನಕ್ಕಿಂತ ಜಾಸ್ತಿ ಇತಿಹಾಸ ಇರುವ ಸ್ವಯಂ ಸೇವಕ ಸಂಸ್ಥೆ ನಾಗರಿಕ ಸೇವೆಯಲ್ಲಿ ಸಮಾಜಕ್ಕೆ ಒದಗಿದ ಬೇರೆ ಬೇರೆ ಕಷ್ಟದ ಸಮಯದಲ್ಲಿ ಹಂಗೆ ಶೋಷಿತ ಸಮಾಜದ ಪರ ಕೆಲಸ ಮಾಡಿಕೆ ಮುಂದೆ ಉಟ್ಟು ವಿಶ್ವಲೀಡಿ ಒಳ್ಳೆ ಹೆಸರು ಮಾಡಿರುವ ಈ ಸಂಸ್ಥೆನ ಪೊನ್ನಂಪೇಟೆ ಘಟಕ ಯಶಸ್ಸು ಕಂಡು ಜನರ ಮನಸ್ಸಲ್ಲಿ ಉಳಿಯಲಿದ್ದ ಶುಭ ಹಾರೈಸಿದವು. ಈ ಸಂದರ್ಭ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆನ ಅಧ್ಯಕ್ಷರು, ಉಪಾಧ್ಯಕ್ಷರು, ರಾಜಕೀಯ ಪ್ರತಿನಿಧಿಗ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯದ ಅಖೇರಿ ವರ್ಷದ ವಿದ್ಯಾರ್ಥಿಗಳ ಗ್ರಾಮೀಣ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ 21 ದಿನಗಳ ಕಾಲ ಬಾಳೆಲೆಯಲ್ಲಿ ವಾಸ್ತವ್ಯ ಹೂಡಿದ್ದು, ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಂದ ಬೆಳೆಗಾರರಿಗೆ ಜೇನು ಕೃಷಿ ಕಾರ್ಯಾಗಾರ ನಡೆದು ಬಾಳೆಲೆ ಪಂಚಾಯಿತಿನ ಆಡಳಿತ ಮಂಡಳಿಯ ಸಭಾಪಾಡಿಯಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಕಾಫಿ ರೈತರಿಗೆ ಜೇನು ಸಾಕಾಣಿಕೆಯ ಮಹತ್ವನ ತಿಳಿಸುವುದರೊಟ್ಟಿಗೆ ಕಾಫಿ ಬೆಳೆಯಲ್ಲಿ ಪರಾಗಸ್ಪರ್ಶ ಹೆಚ್ಚುವ ಮೂಲಕ ಉತ್ಪಾದನೆ ವೃದ್ಧಿ ಹಂಗೆ ಸಣ್ಣ ರೈತರಿಗೆ ಹೆಚ್ಚುವರಿ ಆದಾಯದ ಅವಕಾಶಗಳ ಬಗ್ಗೆ ಮಾಹಿತಿ ಕೊಟ್ಟವು. ಈ ಸಂದರ್ಭ ಡಾಕ್ಟರ್ ಆರ್ಎನ್ ಕೆಂಚಾರೆಡ್ಡಿ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಖಾಸಗಿ ಕಂಪನಿಯು ಪುಕ್ಸಟ್ಟೆ ತರಬೇತಿನೊಟ್ಟಿಗೆ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಂಡವೆ. ನೇರ ಸಂದರ್ಶನ ಇದೇ ತಿಂಗಳ 11 ಬೆಳಿಗ್ಗೆ 10:30 ಇಲಾಖೆಯ ಕಚೇರಿಯಲ್ಲಿ ನಡೆದಿದೆ ಅಂತ ಇಲಾಖೆಯ ಅಧಿಕಾರಿಯು ತಿಳಿಸಿದಳು. ಮೀನುಗಾರಿಕೆ ಇಲಾಖೆಯ ವತಿಯಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಹೊಸ ಪಾಲನಾ ಕೊಳಗಳ ನಿರ್ಮಾಣ ಯೋಜನೆಯನ್ನು ಅನುಷ್ಠಾನಗೊಳಿಸಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ 15 ಅಖೇರಿ ದಿನ. ಉಪಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ಫಲಾನುಭವಿಗಳಿಗೆ ಶೇಕಡ 40% ಸಹಾಯಧನ ನೀಡಲಾದ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೂಲಕ ನಡೆಯುವ ಜನಗಣತಿ ಹಂಗೆ ಜಾತಿ ಗಣತಿನ ಸಂದರ್ಭ ಕೊಡಗಿನ ಅರೆಬಾಸೆಗೌಡರ ನಿಖರ ನೋಂದಣಿಗಾಗಿ ಮಾಹಿತಿ ಒದಗಿಸುವ ಕಾರ್ಯಾಗಾರ ಮತ್ತೆ ಸಭೆ ಇದೇ ತಾರೀಕು 4:00 PM ಮಡಿಕೇರಿನ ಕೊಡಗು ಗೌಡ ಸಮಾಜದ ಸಭಾಬಡಲಿ ನಡೆದದೇತ. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಆನಂದ್ ಕರದಲಂಜಯವು ತಿಳಿಸೇಳು. ನವದೆಹಲಿಯಲ್ಲಿ ನಡೆಯುತ್ತಿರುವ ರಾಷ್ಟಮಟ್ಟದ ಎನ್ಸಿಸಿ 2-2 ರೈಫಲ್ ಶೂಟಿಂಗ್ ಶಿಬಿರಕ್ಕೆ ಸಿದ್ದಾಪುರ ನೆಲ್ಲಿಯುದಿಕೇರಿ ಗ್ರಾಮದ ತೆರಂಬಳ್ಳಿ ಎಸ್ ವಿನಂತಿ ಆಯ್ಕೆಯಾಗೋಳು. ಮೈಸೂರು ಸೆಂಟ್ ಜೋಸೆಫ್ ಕಾಲೇಜಿನ ಕೆಡೆಟ್ ಆಗಿರುವ ಇವು ಇದೇ ತಾರೀಕು 1-12 ಮುಟ್ಟ ಡೆಲ್ಲಿಯಲ್ಲಿ ನಡೆಯುವ ಶಿಬಿರದಲ್ಲಿ ಭಾಗವಹಿಸುವೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ಇದೇ ತಾರೀಕು 3 ನಾಳೆ ಹಂಗೆ ಇದೇ 5 ಶುಕ್ರವಾರ ಮುಚ್ಚಿದ್ದದೇ ಅಂತ ಪ್ರಕಟಣೆ ತಿಳಿಸಿತ್ತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಪ್ರಾಯೋಜಕರು ಕೊಡಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಪಿನ್ಸ್ ವ್ಯಾಲಿ ಮಡಿಕೇರಿ. ಫೋನ್ 2255571. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 2950221 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಕಾಕೋಟು ಪುರಂಬು ಕಳ್ಳು ಪೋಲ್ಟು ಸಂಘದ ಆದನೆಯಲ್ಲಿ ನಾಳೆ ಮಧ್ಯಾಹ್ನ ದಂಡಗಟ್ಟರ ಮೀದ 65 ಕಾಲದ ಕಲಿ ಪೈಪೋಟಿ ನಮ್ಮ ಕಾಕೋಟು ಪುರಂಬು ಕಲಿ ಪರಂಬಲು ನಡಪ. ಅಧ್ಯಕ್ಷ ಮಂಡೇಟಿದ ಸುರೇಶ್ ಐಂಡ ಕೊರೋಕಾರಿಕಲ್ ನಡಪ ಈ ನಮ್ಮಕ್ಕೆ ಅಪ್ಪ ನಿರ್ಬಂಡ ಡಾಕ್ಟರ್ ಸೋನಿಯಾ ಮಂದಪ್ಪ ಇವು ಮುಖ್ಯ ಬಿಂದು ಆಯ್ತು ಕೂಡಿ ಆಡುವ. ಇರುವ ತಂಜಾಯಿರ ರೂಪಾಯಿ ನಮ್ರ ತಂಗೆ ಬಡಿಪಿಪ್ಪ ಪೈಪೋಟಿ ವಿಶೇಷ ಆಯ್ತಿಪ್ಪ. ಸಾರ್ವಜನಿಕ ಬಿಂದುವ ಫಲತರ ಪೈಪೋಟಿಲು ಕೂಡಿ ಆರಿದು ನಮ್ಮೆಲೆ ಯಶಸ್ಕ ಕೈಕೋಟು ಕಟ್ಟಡಿದ ಕಾಕೋಟು ಪರಂಬು ಕೈ ಪೋಲ್ದು ಸಂಘದ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ. ವಿರಾಜಪೇಟೆಯ ಪೂತಾಸ್ ತನ್ನ 25 ಸಂಭ್ರಮಕ್ಕೆ ಗ್ರಾಹಕರಿಗೆ ನೀಡುತ್ತಿದೆ ಮತ್ತೊಂದು ಕೊಡುಗೆ. ಪೂತಾಸ್ ಅಂಡ್ ಆಪಾಸ್ ನ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಅತಿ ದೊಡ್ಡ ಮಳಿಗೆ. ಇನ್ನು ವಿರಾಜಪೇಟೆಯಲ್ಲಿ ಫರ್ನಿಚರ್ ಗಳ ಎಕ್ಸ್ಚೇಂಜ್ ಆಫರ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಗಳ ಮೇಲೆ ಭಾರಿ ಡಿಸ್ಕೌಂಟ್ ಮಾರಾಟ. ಮಳೆಯಲ್ಲೂ ಆಫರ್ ಗಳ ಸುರಿಮಳೆ. ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ನಾಡರಾಜನಕ್ಕೆ ಕೈ ಪೋಲ್ದು ನಮ್ಮೆರ ನಲ್ಲರಿಮೆ ಬೈಂದನುಂಡು ಜೆ ಎನ್ ಜೆ ಕಾಫಿ ವರ್ಕ್ಸ್ ಕುಕ್ಲೂರು ವಿರಾಜಪೇಟೆ. ನಂಗ ಕಾಫಿ, ಮಳು, ಅಡಿಕೆ, ಪಿಂಜ ನೆಲ್ಲಿನ ನಲ್ಲ ಕ್ರಾಯ್ ತಂತೋರ್ತವ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗೌರಿ ಗಣೇಶ ಹಬ್ಬದ ಕೊಡುಗೆ. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಕೊಡಗರ ಗೌಜಿರ ನಮ್ಮ ಕೈ ಪೋಳ್ದು ಬಂದಿರ್ತ ಎಲ್ಲರಕ್ಕೂ ಪೊಡಿ ಸಾಮಾನು ತಯಾರು ಮಾಡಿದ್ವಿ. ತರಾತುರಿ ಇಕ್ಕ ಆ ತರಾತುರಿಯ ಅವಶ್ಯ ಇಲ್ಲ. ನೇರೆ ಐನ್ ಮನೆ ಔಟ್ಲೆಟ್ ಗೆ ಬಾರಿ. ನಿಂಗೆ ಕಬೋಂಡಿಯ ಪೊಡಿ ಸಾಮಾನು ಕೊಂಡ ಪೋಯಿ. ನಲ್ಲ ಗುಣಮಟ್ಟ ಕಡಮುಟ್ಟು, ಪಾಪುಟ್ಟು, ನೂಪುಟ್ಟು ತರಿ. ಎಲ್ಲ ತರತರ ಕೊಡವ ಸಾಂಪ್ರದಾಯಿಕ ಕರಿಮಸಾಲ, ಪ್ರೀಮಿಯಂ ಬ್ಯಾಡಗಿ ಮಳುಪುಡಿ, ಸಂಬಾರ ಪಿಂಜ, ಜೀರಿಗೆ ಪುಡಿ, ಕೂಟಕ್ ಕುಮ್ಮು ಬೈಂಬಳೆ ಪಿಂಜ, ಮಾಂಗ್ಯಪಾರ, ಕೋಕಾ ಪೌಡರ್, ಪ್ರೀಮಿಯಂ ಐನ್ ಮನೆ ಚಾಕೊಲೇಟ್ಸ್, ಅಲ್ಲದೆ ಪ್ಯೂರ್ ಕಲತೇನು ಪಿಂಜ ಪುಟ್ಟಿತೇನು ಕೂಡಿ ಕಟ್ಟುವ ತರುವೆ ನಂಗೆ ಬಾರಿ. ಐನ್ ಮನೆ ಔಟ್ಲೆಟ್, ಕಾಲೇಜ್ ರೋಡ್, ಪಿಂಜ ಕೊಡವ ಸಮಾಜ ಕಾಂಪ್ಲೆಕ್ಸ್, ಮಡಿಕೇರಿ, ಶಾನ್ಭಾಗ್ ಕಾಂಪ್ಲೆಕ್ಸ್, ವಿರಾಜಪೇಟೆ, ಕಾವೇರಿ ಏಜೆನ್ಸೀಸ್, ಪೊನ್ನಂಪೇಟೆ.